ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಮಾಡಲಾಗಿದೆ. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಮೂಲಕ ಅತ್ಯಮೂಲ್ಯವಾದ ಜೀವವನ್ನು ಉಳಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಜನಜಾಗೃತಿ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದ್ವಿಚಕ್ರ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ನಿರ್ಲಕ್ಷಿಸುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಗದ್ದಲ, ಕ್ಷಮೆಯಾಚನೆಗೆ ಬಿಜೆಪಿ ಜೆಡಿಎಸ್ ಪಟ್ಟು, ಸಭಾತ್ಯಾಗ. 15 ವರ್ಷ ಮೀರಿದ ವಾಹನಗಳನ್ನು ಗುಜರಿಗೆ ಹಾಕಲು ಸರ್ಕಾರ ನಿರ್ಧಾರ. ರಾಜ್ಯದ ಎಲ್ಲ ಕಂದಾಯ ಗ್ರಾಮಗಳ ಕೃಷಿ ಜಮೀನುಗಳಲ್ಲಿ ಬೆಳೆ ಸಮೀಕ್ಷೆ, ಕೃಷಿ ಸಚಿವ ಚಲುವರಾಯಸ್ವಾಮಿ. ಇದೇ 21ರಂದು ದೇಶದಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. 5 ವರ್ಷದ ಒಳಗಿನ ಮಕ್ಕಳಿಗೆ ಲಸಿಕೆ ಕಡ್ಡಾಯ. ಮೈಸೂರನ್ನು ದೇಶದ ಅಗ್ರ ಸ್ವಚ್ಛ ನಗರವನ್ನಾಗಿಸಲು ಪಣ. ಮಹಾನಗರ ಪಾಲಿಕೆಯಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರೇಲ್ಸ್ ಸ್ಪರ್ಧೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗಿನ ಒಡನಾಟ ಈ ಕುರಿತು ಸಕಲೇಶ್ಪುರ ತಾಲೂಕು ಹುರುಡಿಯ ಪ್ರಗತಿಪರ ಬೆಳೆಗಾರರಾದ ಡಾ ಎಚ್ಡಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮತ್ತು ಎಎಸ್ ಪರಮೇಶ್ ಹಾಗೂ ಕೆಬಿ ಲೋಹಿತ್ ಅವರೊಂದಿಗೆ ಕೂಡ ಸಂದರ್ಶನ ಇರುತ್ತದೆ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್. ಡಾರ್ಜಿಲಿಂಗ್ ಡೈಮಂಡ್ಸ್ ಫೆಸ್ಟಿವಲ್ ಅನ್ನು ಜಿಆರ್ಟಿ ಜುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ. ಸಾಲಿಟೇರ್ಗಳನ್ನು ಹೊರತುಪಡಿಸಿ ವಜ್ರದ ಮತ್ತು ಅಣ್ಕಟ್ ವಜ್ರದ ಮೌಲ್ಯದ ಮೇಲೆ ಶೇಕಡಾ 25% ರಿಯಾಯಿತಿಯನ್ನು ಪಡೆಯಿರಿ. ಇದರ ಜೊತೆಗೆ ಪ್ಲಾಟಿನಂ ಆಭರಣಗಳ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಮೇಲೆ ಶೇಕಡಾ 30% ರಿಯಾಯಿತಿ. ಸೀಮಿತ ಅವಧಿಯ ಕೊಡುಗೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗಿನ ಒಡನಾಟ ಕುರಿತಂತೆ ಸಕಲೇಶಪುರ ತಾಲೂಕು ಹುರುಡಿಯ ಪ್ರಗತಿಪರ ಬೆಳೆಗಾರರಾದ ಡಾ ಎಚ್ಟಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಗೆ 100 ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ಬೆಳೆಗಾರರಾಗಿ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹೇಗೆ ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಇದುವರೆಗೆ ಏನೆಲ್ಲ ಸಾಧನೆಯನ್ನು ಮಾಡಿದೆ, ಬೆಳೆಗಾರರಿಗೆ ನೆರವಾಗುವ ನಿಟ್ಟಿನಲ್ಲಿ ಹೇಗೆ ಅದು ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕು ಹುರುಡಿ ಗ್ರಾಮದ ಪ್ರಗತಿಪರ ಬೆಳೆಗಾರರಾದ ಡಾ ಎಚ್ ಟಿ ಮೋಹನ್ ಕುಮಾರ್ ಅವರು. ಮೋಹನ್ ಕುಮಾರ್ ಅವರು ನಮ್ಮ ಭಾರತೀಯ ಕಾಫಿ ಮಂಡಳಿ ಏನಿದೆಯೋ ಇದರ ಸದಸ್ಯರಾಗಿ ಹಾಗೂ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಮೌಲ್ಯಮಾಪನ ಸಮಿತಿಯ ಸದಸ್ಯರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬಹಳ ನಿರಂತರವಾಗಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗೆ ಅವರು ಒಡನಾಟವನ್ನು ಇಟ್ಟುಕೊಂಡಿರತಕ್ಕಂಥವರು. ಇವರು ಕೂಡ ಸಂಶೋಧಕರಾಗಿರುವ ಕಾರಣಕ್ಕಾಗಿ ಹೊಸ ಹೊಸದನ್ನು ಶೋಧಿಸುವ ನಿಟ್ಟಿನಲ್ಲಿ, ಹೊಸ ಹೊಸ ವಿಚಾರಗಳನ್ನು ಬೆಳೆಗಾರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಕ್ರಿಯವಾಗಿ ಇವತ್ತಿಗೂ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರ ಒಂದು ಕಣ್ಣುಗಳಲ್ಲಿ, ಇವರ ಅನುಭವದಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಹೇಗೆ ಇದೆ, ಮುಂದಿನ ದಿವಸಗಳಲ್ಲಿ ಅದು ಹೇಗೆ ಇರಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಧುಸೂದನ್ ಅವರೇ. ಎಷ್ಟು ವರ್ಷಗಳಿಂದ ಈ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಒಂದು ಒಡನಾಟ ತಮಗೆ ಇದೆ? ನಾನು ಕಾಫಿ ಮಂಡಳಿ ಸದಸ್ಯನಾಗಿ 1993 ಆವಾಗ ನನಗೆ ಕಾಫಿ ಮಂಡಳಿಯಿಂದ ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರದ ಒಂದು ಸಂಬಂಧ ಬೆಳೀತು. ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ ಕಾಫಿ ಬೆಳೆಗಾರರಿಗೆ ಒಂದು ಮಾತೃ ಸಂಸ್ಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಕೇಂದ್ರ ಕಾಫಿ ಸಂಶೋಧನೆ ಸಂಸ್ಥೆ ಬರೀ ಕರ್ನಾಟಕದ ಕಾಫಿ ಬೆಳೆಗಾರರಿಗೆ ಮಾತ್ರ ಅಲ್ಲ, ಅದು ಕೇರಳ ಮತ್ತು ತಮಿಳುನಾಡು, ಆಂಧ್ರಪ್ರದೇಶ, ಅದೇ ರೀತಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಬೆಳೆಯುವಂತ ಎಲ್ಲಾ ಕಾಫಿ ಬೆಳೆಗಾರರಿಗೆ ಇದು ಒಂದು ಮಾತೃ ಸಂಸ್ಥೆ ಅಂತ ಹೇಳ್ಬೋದು. ಇದು ಸುಮಾರು 1925 ಮೊದಲನೇದಾಗಿ ಮೈಸೂರು ಕಾಫಿಯ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಅಂತ ಹೇಳಿ ಆಗಿನ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಲೆಸ್ಲಿ ಸಿ ಕೋಲ್ಮ್ಯಾನ್ ಅವರು ಸ್ಥಾಪನೆ ಮಾಡಿದ್ದು. ಅವರು ಮುಖ್ಯವಾಗಿ ಸ್ಥಾಪನೆ ಮಾಡಿದ ಕಾರಣ ಏನು ಅಂತಂದ್ರೆ, ಈ ಕಾಫಿಯಲ್ಲಿ ಚುಕ್ಕೆ ರೋಗ ಅಂದ್ರೆ ನಾವು ಲೀಫ್ ರಸ್ಟ್ ಅಂತ ಹೇಳ್ತೀವಿ, ಅದು ಭಾರಿ ವಿಪರೀತ ಇತ್ತು. ಅದಕ್ಕೆ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದಕ್ಕೆ ಏನಾದರೂ ಪರಿಹಾರ ಕಂಡಿಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅದು ಸ್ಥಾಪನೆ ಮಾಡಿದರು. ನಂತರ ಇದು ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಕಾಫಿ ಬೆಳೆಯೋದ್ರಿಂದ ಅದನ್ನು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಅಂಥೇಳಿ ಅದನ್ನು ಮಾಡಿದರು. ಅದರ ಜೊತೆಗೆ ನಮಗೆ ಒಂದು ಸಬ್ಸ್ಟೇಷನ್ ಅಂತ ಚಟ್ಟಳಿಯಲ್ಲೂ ಇದೆ, 1946 ಸ್ಥಾಪನೆ ಆಯಿತು. ಆಮೇಲೆ ರೀಜನಲ್ ಸ್ಟೇಷನ್ಸ್ ಅಂಥೇಳಿ ತಮಿಳುನಾಡು, ಕೇರಳ ಅದೆಲ್ಲ ಮಾಡಿದೆ. ಒಟ್ಟಾರೆ ಏನು ಅಂತ ಹೇಳಿದರೆ, ಕಾಫಿಗೆ ಒಂದು ವಿಶ್ವ ಮಾರುಕಟ್ಟೆ ಇರೋದ್ರಿಂದ ಕಾಫಿಯನ್ನು ಒಳ್ಳೆ ರೀತಿಯಲ್ಲಿ ಬೇಸಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಫಿಯಲ್ಲಿ ಸಂಶೋಧನೆ ಜಾಸ್ತಿ ಆಗಬೇಕು ಅನ್ನೋದ್ರಿಂದ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನೆ ಸಂಸ್ಥೆ ಬೆಳೆಗಾರರಿಗೋಸ್ಕರ ಇದು ಭಾರಿ ಕೊಡುಗೆ ಕೊಡ್ತಾ ಇದೆ. ಯಾಕಂದರೆ ನಾವು ಇವತ್ತೇನು ಕಾಫಿ ಬೆಳೀತಾ ಇದ್ದೀವಿ, ಅದನ್ನು ಕಾಫಿ ಯಾವ ರೀತಿ ಬೆಳಿಬೇಕು ಮತ್ತು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ಸಿ ಸಿ ಆರ್ ಐಯಿಂದ ಕಲಿತು ಇವತ್ತು ನಾವು ಈ ಮಟ್ಟಕ್ಕೆ ಸುಮಾರು ಭಾರತ ದೇಶದಲ್ಲಿ 3.63 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕಾಫಿಯನ್ನು ಉತ್ಪಾದನೆ ಮಾಡ್ತಾ ಇದೀವಿ. ಸಿ ಸಿ ಆರ್ ಐ 100 ವರ್ಷಗಳನ್ನ ಈಗ ಮುಗಿಸ್ತಾ ಇದೆ. ಅದು ಪ್ರಾರಂಭವಾಗಿ 100 ವರ್ಷಗಳು ಆಗಿದ್ದಾವೆ. ಈ 100 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಸಾಧನೆಯನ್ನ ಸಿ ಸಿ ಆರ್ ಐ ಮಾಡಿರುವಂತದ್ದು. ತಮ್ಮ ಗಮನಕ್ಕೆ ಬಂದ ಹಾಗೆ ಯಾವುದೆಲ್ಲ ಸಾಧನೆ ಅಂತ ಹೇಳಿ ಅನ್ಸುತ್ತೆ? ಈ ಸಾಧನೆಗಳಿಂದ ನಮ್ಮ ಬೆಳೆಗಾರರ ಸಂಕುಲಕ್ಕೆ ಏನೆಲ್ಲ ಅನುಕೂಲಗಳಾಗಿದ್ದಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಮುಖ್ಯವಾಗಿ ಈ ಒಂದು ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರ ತಳಿಗಳನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಸುಮಾರು 16 ತಳಿಗಳು ಇದುವರೆಗೆ ಬಿಡುಗಡೆ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ಅರೇಬಿಕಾ ಕಾಫಿಯಲ್ಲಿ 13 ತಳಿಗಳು ಬಂದಿದೆ. ಹಾಗೆ ರೋಬಸ್ಟಾ ಕಾಫಿಯಲ್ಲಿ 3 ತಳಿಗಳು ಬಂದಿದ್ದಾವೆ. ಅದರಲ್ಲಿ ಇತ್ತೀಚೆಗೆ ಚಂದ್ರಗಿರಿ ಅಂತ ಹೇಳಿ ಒಂದು ಬಿಡುಗಡೆ ಆಯ್ತಲ್ಲ, ಅದು ತುಂಬ ಪ್ರಸಿದ್ಧವಾಗಿದೆ. ಅದರ ಒಂದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಕಾಫಿ ಬೀಜದ ಗಾತ್ರನೂ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಹೆಚ್ಚು ಹೆಚ್ಚು ಕಾಫಿ ಬೆಳೆಗಾರರು ಆ ಒಂದು ವೆರೈಟಿನ ಹಾಕ್ತಾ ಇದ್ದಾರೆ. ಮತ್ತು ಅದಕ್ಕೆ ಹಿಂದೆ 795 ಅಂತ ಹೇಳಿ ಒಂದು ಅರೇಬಿಕಾ ವೆರೈಟಿ ಇತ್ತು, ಅದು ಇದುವರೆಗೂ ಕೆಲವು ಕಾಫಿ ಬೆಳೆಗಾರರು ಇಟ್ಕೊಂಡು ಅದರಲ್ಲೂ ಒಳ್ಳೆ ಉತ್ಪಾದನೆ ತೆಗಿತಾ ಇದ್ದಾರೆ. ಆದರೆ ಅದು ಸ್ವಲ್ಪ ಸೆಗ್ರಿಗೇಷನ್ ಆಗಿ ಈಗ ಈ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿದಿದ್ದಾರೆ, ಅದರಿಂದ ಬೆಳೆಗಾರರಿಗೆ ಅನುಕೂಲ ಆಗಿದೆ. ಆದರೆ ಇನ್ನೂ ಕ್ವಾಲಿಟಿಯನ್ನು ಮಾಡೋದು ಹೇಗೆ ಅಂಥೇಳಿ ಅದರಲ್ಲೂ ಸ್ವಲ್ಪ ಒಂದು ಸಾಧನೆ ಮಾಡಿದೆ ಸಿ ಸಿ ಆರ್ ಐ. ಇಲ್ಲ ಅಂತಲ್ಲ, ನಾವು ಯಾವ ರೀತಿ ಸ್ಪೆಷಾಲಿಟಿ ಕಾಫಿ ಮಾಡಬೇಕು ಮತ್ತು ಏನು ವ್ಯಾಲ್ಯೂ ಅಡಿಷನ್ನು ಅದನ್ನು ಮಾಡಬೇಕು ಅಂಥೇಳಿ ಬೆಳೆಗಾರರಿಗೆ, ಬೆಳೆಗಾರರ ಮಕ್ಕಳುಗಳಿಗಾಗಿರ್ಬೋದು, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡುವಂಥದ್ದಾಗಲಿ ಮತ್ತು ಕೋರ್ಸ್ಗಳನ್ನು, ಇತ್ತೀಚೆಗೆ ಅವರು ಕೆಲವು ಕೋರ್ಸು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಅಥವಾ ಹೊಸದಾಗಿ ಏನು ಎಂಟರ್ಪ್ರಿನರ್ಸ್ ಬರ್ತಾರೆ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮವನ್ನು ಸಹ ಬಾಳೆಹೊನ್ನೂರಿನಲ್ಲಿ ನಡೀತಾ ಇದೆ. ನೀವು ಅಲ್ಲಿಯ ಸದಸ್ಯರಾಗಿ ಹೋಗ್ತಕ್ಕಂಥದ್ದು ಬೇರೆ, ಅದೊಂಥರ ಅಫಿಷಿಯಲ್ ವಿಸಿಟ್ ಅಂತ ಹೇಳಿ ಇರುತ್ತೆ. ನೀವು ಸದಸ್ಯರಲ್ಲದಾಗಲೂ ಕೂಡ ಸಾಕಷ್ಟು ಸಾರಿ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ, ಇತ್ತೀಚೆಗೆ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀರಿ. ನೀವು ಸದಸ್ಯರು ಅಲ್ಲದಾಗ ನೀವು ಭೇಟಿ ನೀಡ್ತಾ ಇದ್ದಂತಹ ಉದ್ದೇಶಗಳೇನು ಮತ್ತೆ ಆ ಸಂದರ್ಭದಲ್ಲಿ ಹೇಗೆ ನಿಮಗೆ ಅದು ಅನುಕೂಲ ಆಗ್ತಾ ಇತ್ತು ಅದ್ರ ಬಗ್ಗೆ ಹೇಳಿ. ನಾನು 93-96 ಕಾಫಿ ಮಂಡಳಿಯಲ್ಲಿ ಇದ್ದಾಗ ಕಾಫಿ ಮಂಡಳಿಯಲ್ಲೇ ಒಂದು ಸಂಶೋಧನಾ ಕಮಿಟಿ ಅಂತೇಳಿ ಮಾಡ್ತಾ ಇದ್ರು, ರಿಸರ್ಚ್ ಕಮಿಟಿ ಅಂತೇಳಿ. ಆ ರಿಸರ್ಚ್ ಕಮಿಟಿಯಲ್ಲೂ ಸಹ ನನ್ನನ್ನು ಸದಸ್ಯನಾಗಿ ಮಾಡಿದ್ರು. ಸೊ ನಾವು ಅಲ್ಲಿ ಕಾಫಿ ಮಂಡಳಿ ಮುಖಾಂತರ ಈ ಸಂಶೋಧನಾ ಕೇಂದ್ರಕ್ಕೆ, ಕೇಂದ್ರ ಸಂಶೋಧನಾ ಸಂಸ್ಥೆ ಏನು ಬಾಳೆಹೊನ್ನೂರಲ್ಲಿದೆ, ಅವ್ರು ಏನೇನು ಸಂಶೋಧನೆ ಮಾಡಬೇಕು ಮತ್ತು ಏನು ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಮಾಹಿತಿ ಕೊಡ್ತಾ ಇದ್ವಿ. ಅದು ಅವರ ಏನು ಕಾಫಿ ಮಂಡಳಿಯಿಂದ ಸಂಶೋಧನಾ ಕೇಂದ್ರಕ್ಕೆ ಹೇಳಿ ಆ ಪ್ರಕಾರದಲ್ಲಿ ಸಂಶೋಧನೆ ನಡೀತಾ ಇತ್ತು. ಮತ್ತೆ 96-97 ಕಾಫಿ ಮಂಡಳಿಯಿಂದ ನನ್ನನ್ನು ಒಂದು ಇವ್ಯಾಲ್ಯೇಷನ್ ಕಮಿಟಿಗೆ ಅಂತ ಹಾಕಿದರು. ಆ ಕಮಿಟಿಗೆ ಅಧ್ಯಕ್ಷರಾಗಿ ಹಿಂದಿನ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರು, ಮತ್ತೆ ಅವರು ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿದ್ದರು, ಡಾಕ್ಟರ್ ದ್ವಾರಕಿನಾಥ್ ಅಂತ, ಅವರ ಅಧ್ಯಕ್ಷತೆಯಲ್ಲಿ ಮಾಡಿದರು ಆ ಕಮಿಟಿಯನ್ನು. ಅದಕ್ಕೆ 3 ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ಹಾಕೊಂಡಿದ್ರು. ಒಂದು ಡಾಕ್ಟರ್ ವೀರೇಶ್ ಅವರು ಇದ್ರು, ಮತ್ತೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರು, ತಮಿಳ್ನಾಡು ಅಗ್ರಿಕಲ್ಚರ್ ವೈಸ್ ಚಾನ್ಸಲರ್ ಇದ್ರು, ಆಗಿನ ಡೈರೆಕ್ಟರ್ ಆಫ್ ರಿಸರ್ಚ್ ಕಾಫಿ ಬೋರ್ಡ್ ಡಾಕ್ಟರ್ ನಾಯ್ಡು ಅಂತ ಅವರು ಇದ್ರು, ಆಮೇಲೆ ಕನ್ವೀನರ್ ಆಗಿ ರಘುರಾಮಲು ಅಂತ ಅವರು ಸಹ ಡೈರೆಕ್ಟರ್ ಆಫ್ ರಿಸರ್ಚ್ ಆಗಿ ರಿಟೈರ್ಡ್ ಆದರು. ಆವಾಗ ನಾವು ಏನು ಈ ಒಂದು ಕೇಂದ್ರೀಯ ಸಂಸ್ಥೆ ಇದೆ ಕಾಫಿ ಸಂಶೋಧನಾ ಸಂಸ್ಥೆ, ಅದು 10 ಏನು ಸಂಶೋಧನೆ ನಡೆಸಿತ್ತು, ಅದು ಏನೇನು ಮಾಡಿದೆ ಅಂತೇಳಿ ಅದನ್ನು ರಿವ್ಯೂ ಮಾಡಿ ಮತ್ತೆ 10 ಏನು ಸಂಶೋಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅವರಿಗೆ ವರದಿಯನ್ನು ಕೊಡ್ತಾ ಇದ್ವಿ. ಅದ್ರ ಪ್ರಕಾರ ಸಂಶೋಧನೆ ಮಾಡಿ ರೈತರ ಬೇಡಿಕೆ ಈ ಥರ ಇದೆ ಹೀಗೆ ಅಂತ ಹೇಳ್ತಿದ್ವಿ. ಅದಾದ್ಮೇಲೂ ನಾನು ಅಲ್ಲಿಗೆ ವರ್ಷಕ್ಕೆ 2-3 ಹೋಗ್ತಾ ಇದ್ದೆ. ಹೇಗೆ ಅಂತ ಹೇಳಿದರೆ ನನ್ನ ಮಗನ ಸಂಗಮೇಶ್ವರ ಪೇಟೆಯಲ್ಲಿ ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ 1st-5th ಹಾಗಾಗಿ 5 ನಾನು ಅಲ್ಲಿ ಹೋದಾಗೆಲ್ಲ ಆ ಒಂದು ಸಂಶೋಧನಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಬಾಳೆಹೊನ್ನೂರಿಗೆ ಹೋಗ್ಬಿಟ್ಟು ಅಲ್ಲಿ ವಿಜ್ಞಾನಿಗಳ ಜೊತೆ ಮಾತಾಡಿ ರೈತರಿಗೆ ಈ ಥರ ಅಗತ್ಯ ಇದೆ, ಈ ಥರ ಸಂಶೋಧನೆ ಮಾಡಿದರೆ ಅನುಕೂಲ ಆಗುತ್ತೆ ಏನು ಅಂತ ಹೇಳಿ ಒಂದು ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಸಹ ಅವರಿಗೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಮಂಡಳಿಯಲ್ಲಿ ಇದ್ದಾಗಲೂ ಕೂಡ ಎಲ್ಲೂ ಸಂಶೋಧನೆ ಸ್ವಲ್ಪ ಕುಂಠಿತ ಆಗಿದೆ, ಅದನ್ನು ನಾವು ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಇದು ಸರಿಯಾಗಲ್ಲ ಅಂಥೇಳಿ ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕಾಫಿ ಮಂಡಳಿಯ ಏನು ವಿಜ್ಞಾನಿಗಳಿದ್ದಾರೆ ಅವ್ರ ಜೊತೆ ಬೆರೆತು ಚರ್ಚೆ ಮಾಡಿ ಸಂಶೋಧನೆ ಹೆಚ್ಚು ಮಾಡಬೇಕನ್ನೋ ಉದ್ದೇಶದಿಂದ ಸಕಲೇಶ್ಪುರದಲ್ಲಿ ಏನು ಸಮರ ಮಂಡಳಿಯ ಒಂದು ಸಂಸ್ಥೆ ಇದೆ, ರಿಸರ್ಚ್ ಸಂಸ್ಥೆ ಇದೆ, ಅಲ್ಲಿ ಕರೆದು ಅವ್ರಗಳಿಗೆ ಒಂದು ರೈತರುಗಳ ಜೊತೆ ಒಂದು ಇಂಟ್ರಾಕ್ಷನ್ ಸಮಾವೇಶನ ಮಾಡಿ ಅವ್ರಗಳಿಗೆ ನೀವು ಈ ಥರ ಮಾಡಿ ಅಂಥೇಳಿ ಒಂದು ಮೋಟಿವೇಶನ್ ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತಿದ್ವಿ. ಸಾಮಾನ್ಯವಾಗಿ ನಾನು ನನ್ನ ತೋಟದಲ್ಲಿ ಕೆಲವು ಸಂಶೋಧನೆ ಮಾಡ್ತಾ ಇರ್ತೇನೆ, ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇರ್ತೇನೆ. ಹಾಗಾಗಿ ನಾನು ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿದಾಗ ನನಗೆ ಏನನ್ಸುತ್ತೆ ಅದನ್ನು ನಾನು ಹೇಳ್ತಾ ಇರ್ತೇನೆ. ವಿಜ್ಞಾನಿಗಳ ಹತ್ರ ಏನು ಪಡ್ಕೋಬೋದು ಅದನ್ನು ಪಡ್ಕೊಂಡು ನಾವು ಕೆಲವುಗಳನ್ನು ಪರಿಶೀಲನೆ ಮಾಡಿಕೊಂಡು ರೈತರಿಗೂ ಸಹ ಇದ್ರ ಬಗ್ಗೆ ನಾವು ತಿಳಿಸೋಂಥ ಕೆಲಸನ ಮಾಡ್ತಾ ಇರ್ತೀವಿ. ಹಾಗಾಗಿ ವಿಜ್ಞಾನಿಗಳು ಬೇರೆಯವ್ರ ಜೊತೆ ಚರ್ಚೆ ಮಾಡಬೇಕು, ರೈತರುಗಳ ಜೊತೆ ಚರ್ಚೆ ಮಾಡಬೇಕು, ಹಾಗೆ ರೈತರುಗಳು ಸಹ ಒಂದು ಆ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಅವ್ರಿಗೇನು ಬೇಕಾಗುತ್ತೆ ಏನು ಅಂತ ಹೇಳಿದಾಗ ಸೊ ವಿಜ್ಞಾನಿಗಳಿಗೂ ಒಂದು ಪ್ರೇರಣೆ ಸಿಗುತ್ತೆ, ಪ್ರೇರಣೆ ಸಿಕ್ಕಿ ಅವ್ರು ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೈಗೂಡಿಸಬೇಕು ಅಂತೇಳಿ ನನ್ನ ಅನಿಸಿಕೆ. ಈ ಯಾವುದೇ ಒಂದು ಕೇಂದ್ರಗಳು ಸರ್ಕಾರದ ಒಂದು ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತವೆ. ಈ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಇದು ಕೂಡ ಹಾಗೇನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ. ಈ ಸರ್ಕಾರಿ ಸಂಸ್ಥೆಗಳು ಈ ರೈತರಿಗೆ ಅಥವಾ ಬೆಳೆಗಾರರಿಗೆ ಅಷ್ಟು ಸುಲಭವಾಗಿ ನಿಲ್ಕೋದಿಲ್ಲ ಅನ್ನುವಂಥ ಒಂದು ಮಾತಿದೆ. ಈ ನಿಟ್ಟಿನಲ್ಲಿ ತಾವು ಅಲ್ಲಿಯ ಸದಸ್ಯರಾಗಿ ಈ ಒಂದು ಕೇಂದ್ರೀಯ ಸಂಶೋಧನಾ ಸಂಸ್ಥೆ ಬೆಳೆಗಾರರ ಸ್ನೇಹಿಯಾಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ತಮಗನ್ಸುತ್ತೆ? ಬೆಳೆಗಾರ ಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತಲ್ಲ, ಏನು ಅವರು ಒಂದು ಸಂಶೋಧನೆ ಮಾಡಿ ಸಂಶೋಧನೆ ಕಂಡುಹಿಡಿತಾರೆ ಅದನ್ನ ರೈತರಿಗೆ ತಲುಪಿಸಬೇಕಾದ್ರೆ ಒಂದು ಫೀಲ್ಡ್ ಡೇ ಅಂತ ಮಾಡ್ತಾರೆ. ಅದು ಫೀಲ್ಡ್ ಡೇ ಇಲ್ಲಿ ನಮ್ಮ ಸಕಲೇಶ್ಪುರದಲ್ಲಿ ಇತ್ತೀಚೆಗೆ ಮಾಡಿದ್ರು. ಅದಕ್ಕಿಂತ ಮುಂಚೆ ಬಾಳೆಹೊನ್ನೂರಲ್ಲಿ ಬಾರಿ ಅಗಾಧವಾದ ದೊಡ್ಡ ಒಂದು ಫೀಲ್ಡ್ ಡೇ ಮಾಡ್ತಾ ಇದ್ರು. ಆವಾಗ ನಮಗೆ ಕಾಫಿ ಬೆಳೆಗಾರರಿಗೆ ಅದೇ ಒಂದು ಹಬ್ಬದ ಟೈಪ್ ಆಗದದು, ಒಂದು ದೊಡ್ಡ ಹಬ್ಬ ಆದಂಗೆ ಅಲ್ಲಿ ಹೋಗಿ ಆ ಒಂದು ಬೆಳೆಯನ್ನ ಯಾವ ತರ ಬೆಳೆದಿದ್ದಾರೆ ಅಂತ ನೋಡೋದಂಥದ್ದು, ಮತ್ತೆ ತಾಂತ್ರಿಕತೆ ಯಾವ ತಾಂತ್ರಿಕತೆ ಇದೆ ಅನ್ನೋದನ್ನ ಪಡ್ಕೊಳ್ಳೋದು, ಆ ತರ ಅನುಕೂಲಗಳನ್ನ ಒಂದು ಕೇಂದ್ರೀಯ ಸಂಸ್ಥೆ ಮಾಡ್ತಾ ಇತ್ತು. ಅದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಅದನ್ನ ಪುನಃ ಮಾಡಿದ್ರೆ ಆ ರೀತಿ ಅನುಕೂಲಗಳು ಹೆಚ್ಚೆಚ್ಚು ಆಗುತ್ತೆ. ಬೆಳೆಗಾರರನ್ನ ಒಂದು ಕರೆದು ಬೆಳೆಗಾರರಿಗೆ ಮಾಹಿತಿ ಕೊಡುವಂತ ಕೆಲಸ ಆ ಒಂದು ಸಂಸ್ಥೆಗಳು ಮಾಡಬೇಕಾಗುತ್ತೆ. ತಾವು ಪ್ರಾರಂಭದಲ್ಲಿ ಹೇಳಿದಾಗೆ ಈ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡುವ ಸಲುವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳು ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭವಾದಂತಹ ಒಂದು ಸಂಸ್ಥೆ. ಇವತ್ತು ತನ್ನ ಬಾಹುಗಳನ್ನು ಅದು ಚಾಚಿಕೊಂಡಿದೆ. ಬರೀ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಇವತ್ತು ತಳಿಯನ್ನು ಅಭಿವೃದ್ಧಿ ಮಾಡುವಂಥದ್ದಿರಬಹುದು, ಹಾಗೆಯೇ ಬೇರೆ ಬೇರೆ ಮಣ್ಣಿಗೆ ಬೇಕಾದಂತಹ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಸುಮಾರು 10 ವಿಭಾಗಗಳಲ್ಲಿ ಅದು ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಹೇಳಿ ನಾವು ಕರಿತೀವ, ಅದ್ರ ಬಗ್ಗೆನೂ ಕೂಡ ಕೆಲಸವನ್ನ ಅದು ಮಾಡ್ತಾ ಇರ್ತಕ್ಕಂಥದ್ದು. ಡ್ರೈಯರ್ಗಳನ್ನ ಆವಿಷ್ಕಾರ ಮಾಡ್ರ ಅಂಥದ್ದು, ಹಾಗೆಯೇ ನಾವು ಹೇಗೆ ಅದನ್ನ ಒಣಗಿಸ್ಬೇಕು ಅನ್ನುವಂಥದ್ದನ್ನ ಮಾಡ್ರ ಅಂಥದ್ದು, ವ್ಯಾಲ್ಯೂಡಿಷನ್ಗೆ ಸಂಬಂಧಪಟ್ಟ ಹಾಗೆ ಮಾಡ್ರ ಅಂಥದ್ದು, ಇದೆಲ್ಲವೂ ಕೂಡ ಕಾಫಿಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಮತ್ತೆ ಬೆಳೆಗಾರರಿಗೆ ನೆರವಾಗುವ ನಿಟ್ಟಿನಲ್ಲಿ ಹೇಗೆ ಅನುಕೂಲ ಆಗಿದೆ ಅಂತೀರಿ? ನೋಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ನಮಗೆ ಹೋಗಬೇಕು ಅಂತಂದರೆ ಮುಖ್ಯವಾಗಿ ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಅದ್ರ ಬಗ್ಗೆ ಅಲ್ಲಿ ಸಂಶೋಧನೆ ಮಾಡಿ ಬೆಳೆಗಾರರಿಗೆ ತಿಳಿಸ್ತಾರೆ. ಈಗ ಹಿಂದೆ ಎಲ್ಲ ಕಾಫಿ ಬೆಳೆಗಾರರು ಕಾಫಿಯನ್ನು ಹೇಗೆ ಒಣಗಿಸ್ತಾ ಇದ್ರು, ಅದಕ್ಕೆ ಒಂದು ಡ್ರೈಯಿಂಗ್ ಯಾರ್ಡ್ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಮಣ್ಣಿನ ನೆಲದಲ್ಲೇ ಒಣಗಿಸ್ತಾ ಇದ್ರು ಅಥವಾ ಸಗಣಿ ಸಾರಿಸಿ ಒಣಗಿಸ್ತಾ ಇದ್ರು. ಆಗ ಏನಾಗೋದು, ಕಾಫಿಗೆ ಮಣ್ಣು ಅಥವಾ ಸಗಣಿಯ ವಾಸನೆ ಕಾಫಿ ಎಳ್ಕೊಂಡು ನಾವು ಕುಡಿಯುವ ಕಾಫಿಯಲ್ಲಿ ಆ ಒಂದು ವಾಸನೆ ಗುಣಮಟ್ಟ ಕಡಿಮೆ ಆಗ್ತಿತ್ತು, ಆ ಸುವಾಸನೆ ಅದು ಕಳ್ಕೊಳ್ತಾ ಇತ್ತು. ಅದನ್ನು ಯಾವ ರೀತಿ ನೀವು ಸಂಸ್ಕರಣೆ ಮಾಡಬೇಕು ಅಂತೇಳಿ ಕಾಫಿ ಮಂಡಳಿಗೆ ಕಳಿಸ್ಕೊಡ್ತಿದೆ, ಮತ್ತು ಜೊತೆಗೆ ಅದು ಸಹಾಯಧನವನ್ನು ಕೊಡ್ತಾ ಇದೆ, ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾ ಇದೆ. ಇತ್ತೀಚೆಗೆ ಏನು ಈ ಪ್ರಕೃತಿ ವೈಕಲ್ಯದಿಂದ ತೊಂದರೆ ಆಗ್ತಾ ಇದೆ, ಅಕಾಲಿಕ ಮಳೆಗಳಿಂದ ತೊಂದರೆ ಆಗ್ತಾ ಇದೆ, ಅದನ್ನು ತಡೆಗಟ್ಟಕ್ಕೋಸ್ಕರ ಕಾಫಿ ಡ್ರೈಯರ್ಗಳನ್ನು ಅನ್ವೇಷಣೆ ಮಾಡಿ ಅದಕ್ಕೂ ಸಹಾಯಧನ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕಾಫಿಯ ಒಂದು ಗುಣಮಟ್ಟ ಜಾಸ್ತಿ ಮಾಡೋದು ಒಂದು ಮಟ್ಟ ಆದರೆ, ಇನ್ನೊಂದು ಅದಕ್ಕೆ ನೀವು ಹೇಳಿದಂಗೆ ಮೌಲ್ಯವರ್ಧನೆ. ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಿದರೆ ಯಾವ ದೇಶಕ್ಕೆ ಇದು ನಾವು ಎಕ್ಸ್ಪೋರ್ಟ್ ಮಾಡಬಹುದು, ಮತ್ತು ಕಾಫಿ ಬೆಳೆಗಾರರೇ ಅವ್ರದ್ದೇ ಒಂದು ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಸಹ ಕಾಫಿ ಮಂಡಳಿಯಿಂದ ಕೊಡ್ತಾ ಇದ್ದಾರೆ. ಮತ್ತು ಮಣ್ಣಿನ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನಾನು ಹಿಂದೆ ಹೇಳಿದಂಗೆ ನಾವು ಏನು ಇವ್ಯಾಲ್ಯೇಷನ್ ಕಮಿಟಿಯಲ್ಲಿ ಮುಖ್ಯವಾಗಿ ನಾವು ಗೊಬ್ಬರ ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂಥೇಳಿ ನಮ್ಮ ಡಾಕ್ಟರ್ ದ್ವಾರಕಿನಾಥ್ ಅವರು ಏನಾಗಿನ ಸಮಿತಿ ಅಧ್ಯಕ್ಷರಿದ್ದರು, ಅವರು ಒಂದು ಕ್ವಶನ್ ಮಾಡಿದರು, ಎಲ್ಲ ಬೆಳೆಗಳಿಗೆ ಕೃಷಿಯಲ್ಲಿ ಇಷ್ಟು ಎಕರೆಗೆ ಅಥವಾ ಇಷ್ಟು ಗಿಡಕ್ಕೆ ಇಷ್ಟು ಗೊಬ್ಬರ ಕೊಡಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಆದರೆ ಕಾಫಿಯಲ್ಲಿ ಅದನ್ನು ನೀವು ಇನ್ನೂ ಸಮರ್ಪಕವಾಗಿ ಮಾಡಿಲ್ಲ. ಒಬ್ಬೊಬ್ಬರು ರೈತರು ಒಂದೊಂದು ಗೊಬ್ಬರವನ್ನು ಕೊಡ್ತಾರೆ, ಅದನ್ನು ನೀವು ಸ್ಟ್ಯಾಂಡರ್ಡೈಸ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮಣ್ಣಿನ ಗುಣಮಟ್ಟ ಹಾಳಾಗುತ್ತೆ ಅಂತೇಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಕೆಲವು ಬೆಳೆಗಾರರು ನಾನು 1 ಎಕರೆಯಲ್ಲಿ 40 ಮೂಟೆ ಕುಯ್ತೀನಿ 50 ಮೂಟೆ ಕುಯ್ತೀನಿ ಅಂತ ಹೇಳ್ತಾರೆ, ಮತ್ತೆ ಬೇರೆಯವ್ರಿಗೂ ನೀವು ಕುಯ್ಯಿರಿ ಹಾಗೆ ಹೇಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದು ಸರಿಯಾದ ಒಂದು ಮಾಹಿತಿ ಅಲ್ಲ ಅನ್ಸುತ್ತೆ ನನಗೆ. ಯಾಕಂತ ಹೇಳಿದರೆ, ಈಗ 1 ಎಕರೆಯಲ್ಲಿ ನಿಮಗೆ ಅರೇಬಿಕಾದಲ್ಲಿ 1700 ಗಿಡ ಬರುತ್ತೆ, ನಾವು ಅರೇಬಿಕಾ ಅಂತ ಇಟ್ಕೊಳ್ಳೋಣ, 1700 ಗಿಡ ಬಂದಾಗ ಅದರಲ್ಲಿ ಒಂದೊಂದು ಗಿಡ ಒಂದೊಂದು ರೀತಿ ಬೆಳೆಯನ್ನು ಕೊಡುತ್ತೆ, ಎಲ್ಲ ಒಂದೇ ರೀತಿ ಕೊಡಕ್ಕೆ ಸಾಧ್ಯ ಇಲ್ಲ, ವೇರಿಯೇಷನ್ಸ್ ಇರುತ್ತೆ. ಬಟ್ ಇವ್ರು ಏನು ಮಾಡ್ತಾರೆ, ಒಂದು ಅಷ್ಟು ಗಿಡನ ಸೆಲೆಕ್ಟ್ ಮಾಡಿ ಈ ಗಿಡದಲ್ಲಿ ಇಷ್ಟು ರೆಕ್ಕೆ ಇದೆ, ಈ ಗಿಡದಲ್ಲಿ ಇಷ್ಟು ಬಂಚ್ ಇದೆ, ಒಂದು ಬಂಚಲ್ಲಿ ಇಷ್ಟು ಹಣ್ಣಿದೆ, ಮಲ್ಟಿಪ್ಲೈ ಮಾಡಿ ಇಷ್ಟು ಮೂಟೆನ ಕುಯ್ದು ಬಿಡ್ತೀನಿ ಅಂತಾರೆ. ಅದು ಸರಿಯಾದ ಕ್ರಮ ಅಲ್ಲ. ಆಮೇಲೆ ನಾನು 40 ಮೂಟೆ ಕುಯ್ದೀನಿ ಅಂತ ಹೇಳಿದರೆ ಅದನ್ನು ಯಾರು ಪರೀಕ್ಷೆ ಮಾಡೋದು? ಬಟ್ ನನಗನ್ಸ್ತಾ ಇರೋದು, ನೀವು ಕುಯ್ಬೋದು ಇಲ್ಲ ಅಂತಲ್ಲ, ಅದಕ್ಕೆ ಕಸಿ ಕಟ್ಟಿದ ಗಿಡ ಆದರೆ, ಈಗ ವಿಯೆಟ್ನಾಮಲ್ಲಿ 1 ಎಕರೆಗೆ 3 ಟನ್ ತೆಗಿತಾರೆ ಅಂದರೆ ಅದೆಲ್ಲ ಕಸಿ ಕಟ್ಟಿದ ಗಿಡ. ನಮ್ಮಲ್ಲಿ ನಾವು ಪ್ರೊಪಗೇಷನ್ ಕಸಿ ಕಟ್ಟಿದ ಗಿಡದಲ್ಲಿ ಮಾಡ್ತಿಲ್ಲ, ಬೀಜದಿಂದ ಮಾಡುವಾಗ ವೇರಿಯೇಷನ್ ಬರುತ್ತೆ. ಹಾಗಾಗಿ ಇಂಥ ಮಾಹಿತಿಗಳು ರೈತರಿಗೆ ಎಲ್ಲೋ ಒಂದು ಕಡೆ ಅದು ಮಿಸ್ಲೀಡ್ ಆಗ್ತಾ ಇದೆ ಅಂತ ನನಗನ್ಸ್ತಾ ಇರೋದು. ಯಾಕಂದರೆ ಈಗ ನಾವು ಕಾಫಿ ಕೃಷಿ ಮಾಡಬೇಕಾದ್ರೆ ಸುಮಾರು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಕೌಂಟ್ ಆಗುತ್ತೆ. ಯಾವ ಎತ್ತರದಲ್ಲಿ ನೀವು ಕಾಫಿ ಬೆಳೀತಾ ಇದ್ದೀರಿ, ಮತ್ತು ನಿಮಗೆ ಯಾವ ಥರ ನೀವು ಕಾಫಿಯ ಗಿಡಗಳನ್ನು ಹಾಕಿದ್ದೀರಿ, ಆಮೇಲೆ ನಿಮಗೆ ವಾತಾವರಣ ಹೇಗಿದೆ, ಆಮೇಲೆ ಮಳೆ ಎಷ್ಟು ಬರುತ್ತೆ, ಇವೆಲ್ಲ ಕಾಫಿ ಮಂಡಳಿ ಹೇಳಿದೆ ಹಿಂದಿನಿಂದಲೇ, ಇದು ಸ್ಟ್ಯಾಂಡರ್ಡೈಸ್ ಮಾಡಿ ಹೇಳಿದೆ. ನಾವು ಸುಸ್ಥಿರವಾಗಿ ಯಾವ ರೀತಿ ಕಾಫಿ ಬೆಳಿಬೇಕು ಅನ್ನೋದನ್ನು ಈ ಕಾಫಿ ಮಂಡಳಿಯಲ್ಲಿರುವಂಥ CCRA ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಇದೆ, ಅದು ಆಗಿಂದಲೂ ಮಾಡ್ಕೊಂಡು ಬಂದಿದೆ, ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ನಾವು ಈ ಟೆಕ್ನಾಲಜಿಗಳನ್ನು ಬೇರೆ ಬೇರೆ ICR ಸಂಸ್ಥೆ ಇದೆ ಡೆಲ್ಲಿಯಲ್ಲಿ, ICR ಅಲ್ಲಿ ಒಳ್ಳೊಳ್ಳೆ ವಿಜ್ಞಾನಿಗಳಿದ್ದಾರೆ, ಅವ್ರ ಜೊತೆ ನಮ್ಮ ಕಾಫಿ ಮಂಡಳಿಯ ವಿಜ್ಞಾನಿಗಳು ಸಮಾಲೋಚನೆ ಮಾಡಬೇಕು, ಆವಾಗ ನಿಮಗೆ ಒಂದು ಒಳ್ಳೆ ಇದು ಸಂಶೋಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಇವತ್ತು ನೋಡಿ, ಕಾಫಿ ಫಸಲು ಈಗ ಬರ್ತಾ ಇದೆ, ಕಾಫಿ ಕುಯ್ಲಿಕ್ಕೆ ಕಾರ್ಮಿಕರ ಕೊರತೆ ಇದೆ. ಅದಕ್ಕೆ ಇದುವರೆಗೂ ನಮ್ಮಲ್ಲಿ ಒಂದು ಮಿಷಿನ್ ಬರಲಿಲ್ಲ. ಅದನ್ನು ಹೇಗೆ ಮಾಡೋದು ಏನು ಅಂಥೇಳಿ ಕಾರ್ಲ್ಸ್ ಬ್ರ್ಯಾಂಡೋ ಅಂಥೇಳಿ ಬ್ರೆಜಿಲ್ ಅವರು ಒಂದೆರಡು ಮಿಷಿನ್ ಮಾಡಿದರು, ಏನು ಒಂದು ಗಿಡ ವೈಬ್ರೇಟ್ ಮಾಡೋದು, ಅದು ನಮ್ಗೆ ಇಂಡಿಯಾದಲ್ಲಿ ಸೂಟ್ ಆಗಲಿಲ್ಲ. ಮತ್ತು ಕೂಮಿಂಗ್ ಸಿಸ್ಟಮ್ ತಂದರು, ಅದು ಸೂಟ್ ಆಗಲಿಲ್ಲ. ಬೇರೆ ಥರ ನೋಡ್ಬೇಕು, ಈಗ ನ್ಯೂಮ್ಯಾಟಿಕ್ ಸಿಸ್ಟಮ್ ಇದೆ ಅಥವಾ ರೋಬೋಟ್ಸ್ ಬಂದಿದೆ, ಅದನ್ನ ಯಾವ ರೀತಿ ನಾವು ತರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಒಂದು ವಿಜ್ಞಾನಿಗಳು ಅದ್ರ ಬಗ್ಗೆ ಹೆಚ್ಚಿನ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ರೈತರದ್ದು ಒಂದು ಬೇಡಿಕೆ ಇದೆ. ನನ್ನ ಬೇಡಿಕೆ ಅಲ್ಲ, ರೈತರದ್ದು ಬೇಡಿಕೆ ಇದೆ. ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಏನಿದೆಯೋ ಇದನ್ನ ಅಂತಾರಾಷ್ಟ್ರೀಯ ದರ್ಜೆಯ ಒಂದು ಸಂಶೋಧನಾ ಕೇಂದ್ರ ಅಂತ ಹೇಳುವುದು ಕೂಡ ಇದೆ. ನೀವು ಬೆಳೆಗಾರರಾದ್ರೂ ಕೂಡ ಅನೇಕ ವಿದೇಶ ಪ್ರವಾಸಗಳನ್ನ ಮಾಡಿದಿರಿ. ಬಹಳ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕಾಫಿ ಸಂಸ್ಥೆ ಅನ್ನುವಂಥದ್ದಿದೆಯೋ ತಾವು ಅದಕ್ಕೆ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು. ಈ ನಿಟ್ಟಿನಲ್ಲಿ ಈ ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯನ್ನ ಅಂತಾರಾಷ್ಟ್ರೀಯ ದರ್ಜೆಯ ಒಂದು ಸಂಶೋಧನಾ ಕೇಂದ್ರ ಅಂತ ಹೇಳಿ ಹೇಳ್ಬಹುದು. ಇಲ್ಲ, ಆ ಮಟ್ಟಕ್ಕೆ ಹೇಳಲಿಕ್ಕೆ ಅಲ್ಲಿ ನಮಗೆ ಅಷ್ಟೊಂದು ಸೌಕರ್ಯಗಳಿಲ್ಲ. ಅದು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಜೊತೆ ಇವರನ್ನ ಲಿಂಕ್ ಮಾಡಬೇಕಾಗತ್ತೆ. ಯಾಕಂತ ಅಂದ್ರೆ ಈಗ ಟೆಕ್ನಾಲಜಿಗಳು ತುಂಬಾ ಬೆಳೆದೋಗಿದೆ. ಆ ಒಂದು ಟೆಕ್ನಾಲಜಿ ಬಾಳೆಹೊನ್ನೂರಲ್ಲಿ ಆ ಸೌಕರ್ಯಗಳು ಇಲ್ಲ. ಅದಕ್ಕೆ ಪೂರಕವಾಗಿ ಅವರು ಒದಗಿಸ್ಕೊಡ್ಬೇಕಾಗತ್ತೆ ಕೇಂದ್ರ ಸರ್ಕಾರ. ಅದು ಭಾರಿ ಅಗತ್ಯ ಇದೆ ಇವತ್ತಿನ ದಿವಸದಲ್ಲಿ. ಯಾಕಂದ್ರೆ ಇವತ್ತ ಪ್ರಪಂಚದಲ್ಲಿ ಕಾಫಿ ಬೇಡಿಕೆ ತುಂಬಾ ಇದೆ. ಮತ್ತೆ ಯಾವ ರೀತಿ ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾಫಿ ಮಂಡಳಿ ಏನ್ ಹೇಳ್ತಾ ಇದೆ, ನಮ್ದು 3.63 ಲಕ್ಷ ಮೆಟ್ರಿಕ್ ಟನ್ ಇರೋದನ್ನ 7 ಲಕ್ಷ ಮೆಟ್ರಿಕ್ ಟನ್ಗೆ ಉತ್ಪಾದನೆ ಮಾಡಬೇಕು ಅಂತಿದೆ. ಆದ್ರೆ ಭೂಮಿಯಲ್ಲಿದೆ, ಭೂಮಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಭೂಮಿ ಇದ್ದಷ್ಟೇ ಇರುತ್ತೆ. ಬಟ್ ಇದ್ದ ಭೂಮಿಯಲ್ಲಿ ನಾವು ಯಾವ ರೀತಿ ಫಸಲನ್ನ ನಾವು ಹೆಚ್ಚಳ ಮಾಡಬಹುದು ಅಥವಾ ಡಬಲ್ ಮಾಡಬಹುದು ಅನ್ನೋದಕ್ಕೆ ತಾಂತ್ರಿಕತೆ ಬೇಕು. ಆ ತಾಂತ್ರಿಕತೆ ನಮ್ಮಲ್ಲಿ ಇಲ್ಲದೆ ಇದ್ರೆ ನಾವು ಬೇರೆ ದೇಶದ ಜೊತೆ ಬೆರೆತು ಕೆಲಸ ಮಾಡಿದಾಗ ಅನುಕೂಲ ಆಗುತ್ತೆ. ಅದೀಗೇನು ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ದೇಶದಾಗ ಬ್ರೆಜಿಲ್ ಆಗಿರ್ಬೋದು, ಕೊಲಂಬಿಯಾದವ್ರು ಆಗಿರ್ಬೋದು, ಅವರು ಆ ವಿಜ್ಞಾನಿಗಳಿದ್ದಾರೆ. ಅವ್ರ ವಿಜ್ಞಾನಿಗಳ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಕೆಲಸವನ್ನು ಮಾಡಬೇಕು. ಈಗಾಗಲೇ ಕಾಫಿ ಮಂಡಳಿಯಲ್ಲಿ ನಮ್ಮ ಈ ಕಾಫಿ ಹಾರ್ವೆಸ್ಟಿಂಗ್ ವಿಚಾರವಾಗಿ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿದ್ದಾರೆ. ಬಟ್ ಇದುವರೆಗೂ ನಾನು ಅವಾಗಿಂದಲೂ ಕೇಳ್ತಾ ಇದ್ದೀನಿ ಟೈಅಪ್ ಆಗಿದೆ, ಮಾಡ್ತಾ ಇದ್ದಾರೆ. ಬಟ್ ಏನು ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ, ರಿಸಲ್ಟ್ ಬರ್ತಾ ಇಲ್ಲ. ಬಟ್ ಇದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಇವತ್ತು ಪ್ರಪಂಚ ಭಾರಿ ವೇಗವಾಗಿ ಬೆಳೀತಾ ಇದೆ, ಆ ವೇಗ ನಮ್ಮ ಕಾಫಿ ಒಂದು ಸಂಶೋಧನೆಯಲ್ಲಿ ಬರಬೇಕು ಅಂತ ನನ್ನ ಅನಿಸಿಕೆ. ಇನ್ನು ತಾವಾಗಲೇ ಹೇಳಿದಾಗೆ ಈ ಒಂದು 100 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದೆ ಬೆಳೆಗಾರರಿಗೆ. ಅನೇಕ ಕೊಡುಗೆಗಳನ್ನು ಕೂಡ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನೀಡಿರತಕ್ಕಂಥದ್ದು. ಮುಂದಿನ ದಿವಸಗಳಲ್ಲಿ ಅದರ ಸಂಶೋಧನಾ ಕಣ್ಣುಗಳು ಹೇಗಿರಬೇಕು, ಅದರ ಗುರಿ ಹೇಗಿರಬೇಕು, ಏನನ್ನ ಬಯಸ್ತಾರೆ ನಮ್ಮ ಬೆಳೆಗಾರರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಿಂದ? ನಾನೀಗಾಗಲೇ ಹೇಳಿದಾಗೆ ಕಾಫಿ ಬೆಳೆಗಾರರಿಗೆ ಯಾವ ರೀತಿ ಕಾಫಿ ಬೆಳಿಬೇಕು ಏನು ಅಂತೆಲ್ಲ ಹೇಳಿ ಮಾಹಿತಿಗಳು ಒಂದು ಸಂಶೋಧನಾ ಕೇಂದ್ರ, ಈ ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರ ಕೊಡ್ತಾ ಇದೆ. ಬಟ್ ಇವತ್ತಿನ ಚಾಲೆಂಜಸ್ಸು ಏನಿದೆ, ಚಾಲೆಂಜು ಒಂದು, ನಮಗೆ ಪ್ರಕೃತಿ ವೈಪರೀತ್ಯ ಆಗ್ತಾ ಇದೆ, ಅಕಾಲಿಕ ಮಳೆ ಬರ್ತಾ ಇದೆ, ಅದನ್ನು ಹೇಗೆ ನಾವು ಎದುರಿಸೋದು ಅದ್ರ ಬಗ್ಗೆ ನಾವು ಕೆಲಸ ಮಾಡಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದಾಗೆ ಕೊಲಂಬಿಯಾದಲ್ಲಿ ಅದಕ್ಕೆ ಒಂದು ವೆರೈಟಿಯನ್ನು ತಂದಿದ್ದಾರೆ, ಏನು ಕ್ಲೈಮೇಟ್ ರೆಸಿಸ್ಟೆಂಟ್ ವೆರೈಟಿ ಅಂತೇಳಿ. ಅದನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಆ ಒಂದು ಸಂಶೋಧನಾ ಕೇಂದ್ರ, ನಮ್ಮ ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರ, ಆ ರೀತಿ ವೆರೈಟಿನ ನಾವು ತರಬೇಕಾಗತ್ತೆ. ಆಮೇಲೆ ಈಗ ಕಾಫಿಯನ್ನು ಒಣಗಿಸೋದು, ಈ ಮಳೆಯಲ್ಲಿ ಯಾವ ರೀತಿ ಕಾಫಿಯನ್ನು ಒಣಗಿಸ್ಲಿಕ್ಕೆ ಟೆಕ್ನಾಲಜಿಗಳನ್ನು, ಈಗ ಪಾಲಿಹೌಸ್ಗಳು ಇದ್ದಾವೆ ಇಲ್ಲ ಅಂತಾರೆ, ಆ ಪಾಲಿಹೌಸ್ನ ಇನ್ನೂ ಅಪ್ಡೇಟ್ ಮಾಡಿ ಅದನ್ನು ಹೈಟೆಕ್ಗೆ ತಂದು ಕಾಫಿಯನ್ನು ಒಣಗಿಸ್ಲಿಕ್ಕೂ ಸಹ ಅನುಕೂಲ ಮಾಡೋಂಥದ್ದು ಆಗಬೇಕಾಗತ್ತೆ. ಆಮೇಲೆ ರೈತರುಗಳಿಗೆ ಅವ್ರದೇ ಆದ ಲ್ಯಾಬ್ಗಳನ್ನು ಮಾಡಿಕೊಂಡು ಕಾಫಿಯ ಕಪ್ ಟೆಸ್ಟ್ ಮಾಡೋಂಥದ್ದು, ಅದ್ರ ಬಗ್ಗೆನೂ ಸಹ ತಿಳುವಳಿಕೆ ಕೊಡಬೇಕಾಗತ್ತೆ. ಈಗ ಏನಂದರೆ ರೈತರು ಹಾಸನ, ಚಿಕ್ಕಮಗಳೂರು, ಕೊಡಗು, ನಾನು ಕರ್ನಾಟಕಕ್ಕೆ ಮಾತಾಡೋದಾದರೆ, ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಟ್ರೈನಿಂಗ್ ಪಡ್ಕೋಬೇಕು, ಕ್ವಾಲಿಟಿ ಬಗ್ಗೆ ಅದೆಲ್ಲ ಆಗುತ್ತೆ, ಇಲ್ಲ ಬಾಳೆಹೊನ್ನೂರಿಗೆ ಹೋಗಿ ಪಡ್ಕೋಬೇಕು ಅಂತಾಗತ್ತೆ. ಬಟ್ ಈಗ ಚಿಕ್ಕಮಗಳೂರಲ್ಲಾಗಲೇ ನಮ್ಮ ಕಾಫಿದು ಒಂದು ಇದಿದೆ, ಮ್ಯೂಸಿಯಂ ಇದೆ, ಕಾಂಪ್ಲೆಕ್ಸ್ ಅಂತಿದೆ, ಅಲ್ಲಿ ಟ್ರೈನಿಂಗ್ ಕೊಡೋಂಥ ವ್ಯವಸ್ಥೆ ಮಾಡ್ಬೋದು. ಅದೇ ಕೊಡಗಲ್ಲಿ ಈಗ ಚಟ್ಟಳ್ಳಿಲಿದೆ, ಅಲ್ಲೂ ಮಾಡ್ಬೋದು ಆ ಥರ ವ್ಯವಸ್ಥೆ. ಬಟ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಲ್ಲ, ಸಕಲೇಶ್ಪುರದಲ್ಲಿ ಒಂದು ಮಠಸಾಗರ ಅಂತಿದೆ, ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಬೇಕಾಗತ್ತೆ ಅವರು, ಯಾಕಂದರೆ ಅದು ಸಾಲದು, ವ್ಯವಸ್ಥೆ ಸಾಲದು. ಅಲ್ಲಿ ಅಪ್ಡೇಟ್ ಮಾಡಿ ರೈತರಿಗೆ ಇವತ್ತಿನ ಲೇಟೆಸ್ಟು ಟೆಕ್ನಾಲಜಿಗಳ ಬಗ್ಗೆ ಕೊಡೋಂಥದ್ದು ಮಾಡಬೇಕು. ಯಾಕಂದರೆ ರೈತರು ನಾವು ಇನ್ನೂ ಹಳೆಯ ಕಾಲದಲ್ಲೇ ಇದ್ದರೆ ಇವತ್ತು ಪ್ರಪಂಚ ತುಂಬ ವೇಗವಾಗಿ ಬೆಳೀತಾ ಇರಿದ್ರೆ ಅದಕ್ಕೆ ಮ್ಯಾಚ್ ಆಗಲ್ಲ. ಹೌದು, ಆವಾಗ ನಾವು ಆ ಮಟ್ಟಕ್ಕೆ ತಲುಪಕ್ಕಾಗಲ್ಲ. 7 ಲಕ್ಷ ಮೆಟ್ರಿಕ್ ಟನ್ನು ಬೆಳಿಬೇಕಾದ್ರೆ ತುಂಬ ಸಾಧನೆ ಮಾಡಬೇಕಾಗತ್ತೆ, ತುಂಬ ಕೆಲಸ ಮಾಡಬೇಕಾಗತ್ತೆ. ರೈತರು ಮಾತ್ರ ಅಲ್ಲ, ವಿಜ್ಞಾನಿಗಳು ಮಾಡಬೇಕಾಗತ್ತೆ, ಅಧಿಕಾರಿಗಳು ಮಾಡಬೇಕಾಗತ್ತೆ, ಮತ್ತು ಸರ್ಕಾರನ ಅದಕ್ಕೆ ಸಹಕರಿಸಬೇಕಾಗತ್ತೆ. ನಮ್ಮ ದೇಶ ಕಾಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ದೇಶ, ವಿಶ್ವದಲ್ಲಿ ಕಾಫಿಯನ್ನು ಉತ್ಪಾದನೆ ಮಾಡತಕ್ಕಂಥ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು. ಇಲ್ಲಿಯ ಕಾಫಿ ಏನಿದೆಯೋ ಇದಕ್ಕೆ ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ, ಹಾಗಾಗಿ ಹೆಚ್ಚು ರಫ್ತು ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಆಂತರಿಕ ಕಾಫಿ ಬಳಕೆ ಏನಿದೆಯೋ ಇದರ ಪ್ರಮಾಣವು ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥದ್ದು. ಈಗ ಎಷ್ಟು ನಮ್ಮ ದೇಶದಲ್ಲಿ ಟೀ ಕುಡಿತಾರೋ ಅಷ್ಟು ಪ್ರಮಾಣದಲ್ಲಿ ಕಾಫಿ ಸೇವನೆಯನ್ನ ಮಾಡ್ತಾ ಇಲ್ಲ. ತಾವೊಬ್ಬರು ಬೆಳೆಗಾರರಾಗಿ ಜನಸಾಮಾನ್ಯರು ಈ ಕಾಫಿಯನ್ನ ಬಳಕೆ ಮಾಡುವ ನಿಟ್ಟಿನಲ್ಲಿ ಹೇಗೆ ಕೊಡುಗೆಯನ್ನ ನೀಡಬಹುದು ಅಂತೀರಿ? ಮತ್ತೆ ಈ ಒಂದು ಪೇಯ, ಕಾಫಿ ಅನ್ನುವಂತ ಒಂದು ಪೇಯ ಇದೆಯಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅನುಕೂಲ ಅಂತ ಹೇಳ್ತೀರಿ? ಈಗ ಅದಕ್ಕೋಸ್ಕರ ಈಗ ಅಂತಾರಾಷ್ಟ್ರೀಯ ಕಾಫಿ ಸಂಸ್ಥೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲಾ ದಿನಾಚರಣೆ ಇರುತ್ತೆ, ಪೇರೆಂಟ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಮತ್ತೆ ಟೀಚರ್ಸ್ ಡೇ ಅಂತೆಲ್ಲ. ಹಾಗಾಗಿ ಈಗ ಸುಮಾರು 10 ವರ್ಷ ಹಿಂದೆನೆ ಇಂಟರ್ನ್ಯಾಷನಲ್ ಕಾಫಿ ಡೇ ಅಂತೇಳಿ ಎಲ್ಲ ಪ್ರಪಂಚದಿಂದ ಯಾರ್ಯಾರು ಕಾಫಿ ಬೆಳೀತಾ ಇದ್ದಾರೆ ಅವರೆಲ್ಲರೂ ಆಚರಣೆ ಮಾಡಬೇಕು. ಅಕ್ಟೋಬರ್ 1 ನಾವು ಅದನ್ನ ಒಂದು ಕಾಫಿಯ ಒಂದು ಪ್ರಚಾರ ಮಾಡೋ ಟೈಪಲ್ಲಿ ನಮ್ಮ ಏನು ಬೆಳೆಗಾರ ಸಂಘಟನೆಗಳಿದೆ, ನಾವು ಅದನ್ನ ಅದ್ದೂರಿಯಾಗಿ ಅದನ್ನ ಮಾಡ್ತಾ ಇದ್ದೀವಿ. ಆ ಮೂಲಕ ನಾವು ಕಾಫಿಯನ್ನು ಕುಡಿಲಿಕ್ಕೆ ಗ್ರಾಹಕರಿಗೆ ಹೆಚ್ಚೆಚ್ಚು ಹೇಳ್ತಾ ಇದ್ದೀವಿ, ಅದು ಆರೋಗ್ಯಕ್ಕೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅಂತೇಳಿ. ನಾವು ಇಲ್ಲಿ ಸಕಲೇಶ್ಪುರದಲ್ಲಿ ಒಂದ್ಸಲ ಮಾಡಿದಾಗ ಅದಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಬಂದಿದ್ರು. ಬಂದು ಅವರು ಕಾಫಿ ಬಗ್ಗೆ ಹೇಳಿದರು, ಕಾಫಿಯಿಂದ ಏನು ಅನುಕೂಲ ಆಗುತ್ತೆ, ನಿಮಗೆ ಹಾರ್ಟಿನ ಸಮಸ್ಯೆ ಇದ್ದರೆ ಅಥವಾ ಲಿವರ್ ಸಮಸ್ಯೆ ಇದ್ದರೆ ಕಾಫಿಯನ್ನು ಮಿತವಾಗಿ ಬಳಸಬೇಕು, ಹೆಚ್ಚಲ್ಲ. ಒಂದು ಡೈಲಿ 3-4 ಕಪ್ ಕಾಫಿಯನ್ನು ಕುಡಿದಾಗ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೆ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಈ ರೀತಿ ಎಲ್ಲ ಡಾಕ್ಟರ್ ಹೇಳಿರೋದು, ನಾನಲ್ಲ. ಡಾಕ್ಟರು ಅವರು ಕೆಲವು ರಿಸರ್ಚ್ ಪೇಪರ್ಸ್ನ ಸ್ಟಡಿ ಮಾಡಿ, ಫಾರಿನ್ ರಿಸರ್ಚ್ ಪೇಪರ್ಸ್ನೆಲ್ಲ ಸ್ಟಡಿ ಮಾಡಿ ಅವರು ಹೇಳಿರೋಂಥದ್ದು. ಹಾಗಾಗಿ ನಾವು ಅದನ್ನೇ ಒಂದು ಲೀಫ್ಲೆಟ್ ಮಾಡಿ ಬೆಳೆಗಾರ ಸಂಘಟನೆಯರು ಆವತ್ತಿನ ದಿವಸ ಇಂಟರ್ನ್ಯಾಷನಲ್ ಕಾಫಿ ಡೇ ದಿವಸ ಅದನ್ನು ನಾವು ಹೋದ ವರ್ಷ ಮೈಸೂರಲ್ಲಿ ಅರಮನೆ ಮೈದಾನದ ಮುಂದೆ ಅದನ್ನು ಮಾಡಿದ್ವಿ. ಇಲ್ಲಿ ಹಾಸನದಲ್ಲಿ ಸಹ KSRTC ಬಸ್ ಸ್ಟ್ಯಾಂಡ್ ಪಕ್ಕನೂ ಮಾಡಿದ್ವಿ, ಗ್ರಾಹಕರಿಗೆ ಗೊತ್ತಾಗಲಿ ವಿಚಾರ ಅಂತ ಹೇಳಿ. ಮತ್ತು ಈ ನಾರ್ತ್ ಕರ್ನಾಟಕ ಮತ್ತು ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಈ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಅವರು ಸ್ವಲ್ಪ ಹಿನ್ಲೇಟ್ ಹೊಡಿತಾರೆ ಕಾಫಿ ಕುಡಿಲಿಕ್ಕೆ. ಬಟ್ ನಮ್ಮಲ್ಲಿ ಎಲ್ಲಿ ಶೀತ ಪ್ರದೇಶ ಇದೆ ಅಲ್ಲೆಲ್ಲ ಹೆಚ್ಚು ಕಾಫಿ ಕುಡಿತಾರೆ. ಬಟ್ ಚಳಿಗಾಲದ ಟೈಮಲ್ಲಿ ಅಲ್ಲೂ ಚಳಿ ಇರುತ್ತೆ, ಈಗ ಡೆಲ್ಲಿಲೂ ಚಳಿ ಇದೆ, ಅವಾಗ ಟೀ ಕುಡಿದ್ರೆ ಇನ್ನೂ ಚಳಿ ಆಗುತ್ತೆ. ಅದರಿಂದ ಸ್ವಲ್ಪ ಕಾಫಿ ಬಾಡಿಯ ಒಂದು ಉಷ್ಣಾಂಶವನ್ನು ಹೆಚ್ಚಿಸುತ್ತೆ. ಅಂಥ ಟೈಮಲ್ಲಿ ಕಾಫಿ ಹೆಚ್ಚು ಒಳ್ಳೆಯದು ಅಂತ ಹೇಳಿ ನಾವು ಅವ್ರ ಮನವರಿಕೆ ಮಾಡಬೇಕಾಗತ್ತೆ. ಅದು ಭಾರಿ ಮುಖ್ಯ. ಅದು ಯಾರು ಮಾಡೋದು ಅನ್ನೋದು ಈಗ ಏನಾಗುತ್ತೆ, ನಮ್ಮ ಕಾಫಿ ಬೆಳೆಗಾರರಿಗೆ ನಾವು ಲಿಮಿಟೆಡ್ ವ್ಯಾಪ್ತಿ ಇರುತ್ತೆ. ಅದೇ ಸರ್ಕಾರಕ್ಕಾದರೆ ಮಾಡಬಹುದು, ಸರ್ಕಾರ ಆ ನಿಟ್ಟಿನಲ್ಲಿ ಹೆಚ್ಚು ಗಮನ ವಹಿಸಬೇಕು. ಸರ್ಕಾರ ಅಂತ ಹೇಳಿದ್ರೆ ಥ್ರೂ ಕಾಫಿ ಮಂಡಳಿಯೇ. ಕಡೆಯದಾಗಿ ಒಂದು ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ, ಏನು ಇವತ್ತು ಟೀ ಸೇವನೆ ಮಾಡುವ ಪ್ರಮಾಣದಲ್ಲಿ ಕಾಫಿಯನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ, ಅದಕ್ಕೆ ಅನೇಕರು ಹೇಳ್ತಾರೆ ಕಾಫಿಯ ಗುಣಮಟ್ಟ ಕುಸಿದಿದೆ ಅನ್ನುವಂಥದ್ದು ಒಂದು, ಕಾಫಿ ಕಲಬೆರಕೆ ಆಗ್ತದೆ ಅನ್ನುವಂಥದ್ದು ಇನ್ನೊಂದು. ಈ ಒಂದು ಆರೋಪವನ್ನ ಯಾರ ಮೇಲೆ ಹೊರಿಸ್ತೀರಿ? ಕಾಫಿ ಗುಣಮಟ್ಟ ಅಷ್ಟು ಕುಸ್ತಿಲ್ಲ, ಯಾಕಂದರೆ ಪ್ರತಿಯೊಬ್ಬರು ರೈತರು ಕಾಫಿಯನ್ನು ಕುಯ್ಯೋದರಿಂದ ಹಿಡಿದು ಕಾಫಿಯನ್ನು ಸಂಸ್ಕರಣೆ ಮಾಡೋದು, ಒಣಗಿಸೋದು, ಅದ್ರ ಬಗ್ಗೆ ಎಲ್ಲ ತುಂಬ ಕಾಫಿ ಮಂಡಳಿ ಏನು ಹೇಳ್ಕೊಟ್ಟಿದೆ ಅದೇ ರೀತಿ ಅದನ್ನೇ ಫಾಲೋ ಮಾಡ್ತಾರೆ. ನಾನು ಮೊದಲೇ ಹೇಳ್ದಂಗೆ ಈಗ ಸಗಣಿನೆಲ್ಲ ಮತ್ತೆ ಮಣ್ಣಿನ ನೆಲದಲ್ಲಿ ಒಣಗಿಸ್ತಾ ಇಲ್ಲ. ಈಗ ಮ್ಯಾಟ್ಗಳು ಹಾಕ್ತಾರೆ, ಅದು ಹಿಂದೆ ಇದ್ರು ಡ್ರೈಯಿಂಗ್ ಯಾರ್ಡ್ ಮಾಡದೇ ಇದ್ರು ಮ್ಯಾಟ್ಗಳು ಹಾಕಿ ಒಣಗಿಸ್ತಾರೆ. ಹಾಗೆ ಗುಣಮಟ್ಟ ಏನು ಅಂತದ್ದು ಹಾಳಾಗಿಲ್ಲ, ಯಾಕಂದ್ರೆ ನಾವು ನೆರಳಡಿಲಿ ಕಾಫಿ ಬೆಳೀತಾ ಇರೋದ್ರಿಂದ ಅದು ಸುವಾಸನೆ ಅರೋಮಾ ಮತ್ತು ನಾವು ಒಳ್ಳೆ ಎಕೋ ಸಿಸ್ಟಮ್ ಅಲ್ಲಿ ಕಾಫಿ ಬೆಳೀತಾ ಇದ್ದೀವಿ. ಹಾಗಾಗಿ ಅದನ್ನ ನಮ್ಮ ಅದರ್ ಮೈಲ್ಡ್ಸ್ ಅಲ್ಲೇ ಇಂಟರ್ನ್ಯಾಷನಲ್ ಅಲ್ಲಿ ಆ ಕಾಫಿಯನ್ನ ಬೇರೆ ಕಾಫಿ ಜೊತೆ ಬ್ಲೆಂಡ್ ಮಾಡ್ತಾರೆ, ಯಾಕಂದ್ರೆ ನಮ್ದು ಒಂಥರ ವ್ಯಾಲ್ಯೂ ಅಡಿಷನ್ ಇದ್ದಾಗೆ ನಮ್ಮ ಕಾಫಿ ಬೇರೆ ಕಾಫಿಗೆ ಆ ಲೆವೆಲ್ ಅಲ್ಲಿ ಇದೆ. ಕಾಫಿ ಗುಣಮಟ್ಟ ಏನು ಹಾಳಾಗಿಲ್ಲ, ಚೆನ್ನಾಗಿದೆ. ಅದೇ ಕಲಬೆರಿಕೆ ಮಾಡಬಹುದು ಕೆಲವರು, ಇಲ್ಲ ಅಂತಲ್ಲ. ಯಾಕಂತ ಅಂದ್ರೆ ಈಗಾಗಲೇ ಹೇಳಿದಂಗೆ ಚಿಕೋರಿದೊಂದು, ಮತ್ತೆ ಹಿಂದೆ ಕಾಫಿ ಉತ್ಪಾದನೆ ಕಡಿಮೆ ಇದ್ದಾಗ ಹೋಟೆಲ್ನವರು ಕೆಲವರು ಹುಣಸೆ ಬೀಜನ ಪುಡಿ ಮಾಡಿ ಅದಕ್ಕೆ ಹಾಕಿ ಕಲಬೆರಿಕೆ ಮಾಡ್ತಾ ಇದ್ರು. ಸೊ ಅದನ್ನ ನಾವು ತಡೆಗಟ್ಟಬೇಕಾದ್ರೆ ಹಿಂದೆ ಒಂದು ಕಾಫಿ ಮಂಡಳಿಯಲ್ಲೇ ಒಂದು ಒಂದು ಇನ್ಸ್ಪೆಕ್ಟರ್ ಸ್ಕ್ವಾಡ್ ಅಂತ ಇತ್ತು, ಅದು ಈಗ ಇಲ್ಲ. ಈಗ ಯಾಕಂದ್ರೆ ಕಾಫಿ ಫ್ರೀ ಮಾರ್ಕೆಟ್ ಆಗಿರೋದ್ರಿಂದ ಅದು ಕಾಫಿ ಮಂಡಳಿಯ ಒಂದು ವ್ಯಾಪ್ತಿಗೆ ಬರಲ್ಲ ಅದು. ಹಾಗಾಗಿ ನಾವೇ ತಿಳ್ಕೋಬೇಕು ಗ್ರಾಹಕರೇ, ನೋಡಪ್ಪ ಈ ಗುಣಮಟ್ಟ ಕಾಫಿದು ಸರಿ ಇಲ್ಲ, ನೀನು ಒಳ್ಳೆ ಕಡೆ ಕಾಫಿ ತಗೋಬಾ ಅಂತ ಹೇಳಿ ಅವರೇ ಸ್ವಲ್ಪ ಆ ಥರ ತಿಳಿಸ್ದಾಗ ಅವನು ಕಾಫಿ ಕೊಡೋನು ಸಹ ಗುಣಮಟ್ಟವನ್ನು ಕೊಟ್ಟರೆ ಅವನು ವ್ಯಾಪಾರ ಜಾಸ್ತಿ ಆಗತ್ತಾಗ, ಕಳಪೆ ಕೊಟ್ಟರೆ ಯಾರು ಹೋಗಲ್ಲ. ಹಾಗಾಗಿ ಆ ಒಂದು ಏನು ನೀವು ಹೇಳಿದ್ರಲ್ಲ ಚಿಕ್ಕೋರೆ ಆಗಿರ್ಬೋದು ಅಥವಾ ಹುಣಸೆ ಬೀಜದಾಗಿರ್ಬೋದು ಅದು ಇತ್ತೀಚೆಗೆ ಅಷ್ಟಿಲ್ಲ, ಮೊದ್ಲಿದ್ದಿದ್ದು ನಾನು ಕೇಳ್ಪಟ್ಟೆ. ಈಗ ಬಾರಿ ಎಲ್ಲ ಗ್ರಾಹಕರುಗಳು ಬಾರಿ ಏನು ಎಜುಕೇಟರ್ ಜಾಗೃತರಾಗಿದ್ದಾರೆ. ಅವರು ನೀವು ಯಾವುದೇ ಪ್ಯಾಕೆಟ್ ಕೊಟ್ಟರುವ ಅದರಲ್ಲಿ ಏನೇನಿದೆ ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ತಾರೆ, ಮತ್ತೆ ಎಕ್ಸ್ಪೈರಿ ಡೇಟ್ ನೋಡ್ತಾರೆ. ಯಾಕಂದ್ರೆ ನೀವು ಕಾಫಿ ಪೌಡರ್ ಮಾಡಿಟ್ರೆ ಅದ್ರ ಸುವಾಸನೆ 6 ತಿಂಗಳವರೆಗೆ ಮಾತ್ರ, ಆಮೇಲೆ ಅದ್ರ ಸುವಾಸನೆ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಾವು ಸಹ ಕಾಫಿ ಬೆಳೆಗಾರರು ಸಹ ಕಾಫಿ ಒಂದು ಸುವಾಸನೆಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ನಾವು ಬೀಜಗಳನ್ನು ಹಾಗೆ ಇಟ್ಟು ಯಾವ ಟೈಮಲ್ಲಿ ಬೇಕೋ ಅದನ್ನ ನಾವು ರೋಸ್ಟ್ ಮಾಡಿ ಪೌಡರ್ ಮಾಡಿ ಕೊಡೋಂಥದ್ದು ಮಾಡಿದರೆ ಕಾಫಿದು ಗುಣಮಟ್ಟ ಚೆನ್ನಾಗಿರುತ್ತೆ. ಕಡೆಯದಾಗಿ ಏನು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ 100 ವರ್ಷಗಳ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತಾ ಇದೆಯೋ, ಈ ಸಂದರ್ಭದಲ್ಲಿ ನಮ್ಮ ಬೆಳೆಗಾರರು ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪರಿಣಾಮಕಾರಿಯಾಗಿ ಹೇಗೆ ಬಳಕೆಯನ್ನ ಮಾಡಿಕೊಂಡು ಇವರು ಕೂಡ ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅಂತೀರಿ? ಈಗ ನೋಡಿ, 20, 21, 22 ತಾರೀಕು 100 ವರ್ಷ ತುಂಬಿದ್ದಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆಚರಣೆಯನ್ನ ಅದ್ಭುತವಾಗಿ ಮಾಡಬೇಕಾಗತ್ತೆ, ಯಾಕಂದ್ರೆ ನಮ್ದೇ ಸಂಸ್ಥೆ ಅದು. ನಾನು ಮೊದಲೇ ಹೇಳಿದಂಗೆ ನಮ್ಮ ಮಾತೃ ಸಂಸ್ಥೆ, ನಮಗೆ ಅದು ಪಾಠ ಕಲಿಸ್ಕೊಟ್ಟಿದಂಥ ಸಂಸ್ಥೆ ಕಾಫಿಯನ್ನು ಹೇಗೆ ಬೆಳಿಬೇಕು ಅಂತ ಹೇಳಿ. ಹಾಗಾಗಿ ನಾವು ಪ್ರತಿಯೊಬ್ಬರು ಅವತ್ತಿನ ದಿವಸ ಕಾಫಿ ಬೆಳೆಗಾರರು ಅಲ್ಲಿ ಬರಲಿ ಅಂತ ಹೇಳಿ ನಾನು ಎಲ್ಲರನ್ನೂ ಮನವಿ ಮಾಡ್ತೇನೆ. ಮತ್ತೆ ಅವತ್ತಿನ ದಿವಸ ಮುಖ್ಯವಾಗಿ 20ನೇ ತಾರೀಕು ಕೇಂದ್ರ ಸರ್ಕಾರದಿಂದ ಮಂತ್ರಿಗಳು ಬರ್ತಾರೆ, ಅವರು ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಕಾನ್ಫರೆನ್ಸ್ಗಳು ನಡೀತವೆ, ಅದರಲ್ಲಿ ವೈಜ್ಞಾನಿಕ ಒಂದು ಪ್ರಬಂಧ ಮಂಡಿಸೋದು ಇರುತ್ತೆ, ಮತ್ತೆ ಬೇರೆ ಬೇರೆ ಒಂದು ಇಂಟರ್ನ್ಯಾಷನಲ್ ಡೆಲಿಗೇಟ್ಸು ಅಲ್ಲಿ ಬರಕ್ಕೆ ಆಗದೇ ಇದ್ರು ಅವರು ವರ್ಚುವಲ್ ಆಗಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಚೀಫ್ ಗೆಸ್ಟ್ ಆಗಿ ನಮ್ಮ ICO ನಿರ್ದೇಶಕರು ಬರಬೇಕಿತ್ತು, ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ಅಂಥೇಳಿ ವರ್ಚುವಲ್ ಆಗಿ ಭಾಗವಹಿಸ್ತೀವಿ ಅಂಥೇಳಿ ಆನ್ಲೈನಲ್ಲಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ 21ನೇ ತಾರೀಕು ಬೇರೆ ಬೇರೆ ಒಂದು ತಾಂತ್ರಿಕತೆ ಬಗ್ಗೆ ಅಲ್ಲಿ ಪ್ರಬಂಧ ಮಂಡಿಸೋದಿರುತ್ತೆ. ನನ್ನನ್ನು ಒಂದು ಕಾನ್ಫರೆನ್ಸ್ ಇದಕ್ಕೆ ಮಲ್ಟಿಪಲ್ ಕ್ರಾಪ್ಸು ಅದಕ್ಕೆ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದರಲ್ಲಿ ಕಾಫಿ ಬೆಳೆಗಾರರೇ ಸ್ವತಃ ಯಾವ ಬೇರೆ ಬೇರೆ ಕಾಫಿ ಜೊತೆಗೆ ಇತರ ಬೆಳೆಗಳನ್ನು ಬೆಳೆದು, ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ ಕಾಫಿಯಲ್ಲಿ 4 ವೆರೈಟಿ ಇದೆ, ಅರೇಬಿಕಾ ಒಂದು, ರೋಬಸ್ಟಾ ಒಂದು, ಅಂದ್ರೆ ಕಮರ್ಷಿಯಲ್ ಆಗಿ ನಾನು ಹೇಳ್ತಾ ಇದ್ದೆ, ಆಮೇಲೆ ಒಂದು ಎಕ್ಸೀಲ್ಸಿಯಾ ಅಂತ ಹೇಳಿ, ಒಂದು ಲೈಬೀರಿಕಾ ಅಂತ ಹೇಳಿ 4 ವೆರೈಟಿ ನಾನು ಬೆಳೀತಾ ಇದ್ದೇನೆ. ಅದನ್ನ ಬೆಳೆದ್ರೆ ಯಾವ ರೀತಿ ಲಾಭ ಆಗುತ್ತೆ, ಮತ್ತೆ ಅದ್ರ ಜೊತೆ ಇನ್ನೇನು ಬೆಳೆಗಳನ್ನು ಬೆಳ್ಕೊಂಡು ನಾವು ಕೃಷಿಯಲ್ಲಿ ಸುಸ್ಥಿರವಾಗಿರ್ಬೋದು, ಅಂತರ್ ಬೆಳೆಗಳನ್ನು ಮಾಡ್ಕೊಂಡು, ಆ ಥರದ್ದು ಎಲ್ಲ ಮಾಹಿತಿಗಳು ಹೆಚ್ಚೆಚ್ಚು ಸಿಕ್ಕುತ್ತೆ. ಮತ್ತೆ ಅಲ್ಲಿ ಕಾಫಿಯನ್ನು ವ್ಯಾಲ್ಯೂ ಅಡಿಷನ್ ಮಾಡೋದು ಹೇಗೆ, ಆಮೇಲೆ ಕ್ವಾಲಿಟಿ ಕಾಫಿ ಮಾಡೋದು ಹೇಗೆ, ಆಮೇಲೆ ಯಾಂತ್ರೀಕರಣದ ಬಗ್ಗೆ, ಆಮೇಲೆ ಡೆಮೋನ್ಸ್ಟ್ರೇಷನ್ ಪ್ಲಾಟ್ಸು ಇವೆಲ್ಲ ಇರುತ್ತೆ. ಇವನ್ನೆಲ್ಲ ನೋಡಲಿಕ್ಕೆ ಅವತ್ತಿನ ರೈತರು ಬಂದರೆ ಮತ್ತೆ ಇನ್ನು ಮುಂದೆ ಏನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ಆಗ ರೈತರಿಗೆ ಮನವರಿಕೆ ಆಗ್ಬಿಡುತ್ತೆ. ಆವಾಗ ನಾವು ಕಾಫಿ ಮಂಡಳಿಗೆ ಹೇಳ್ಬೋದು, ನೋಡಿ ಮುಂದೆ ರೈತರಿಗೆ ಈ ಥರದ್ದು ಬೇಕು, ಅವತ್ತು ನೀವು 100 ವರ್ಷ ತುಂಬಿದಾಗ ಈ ಥರದ್ದು ಮಾಡಿದ್ದೀರಿ, ಮುಂದಕ್ಕೆ ನಮಗೆ ಈ ಥರ ಮಾಡಿಕೊಡಿ ಅಂತ ಹೇಳಕ್ಕೆ ಅನುಕೂಲ ಆಗುತ್ತೆ. ಸರ್, ಈ ಒಂದು ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ವಿಚಾರಗಳಿಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ನೀವು, ಹಾಗಾಗಿ ನಿಮ್ಮ ಸಲಹೆ ಸಹಕಾರ ಬೇಕು ಅಂತ ಹೇಳಿದರೆ ನಿಮ್ಮನ್ನು ನಮ್ಮ ಕೇಳುಗರು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, 9448 9448 4136 413-6363. ಇದನ್ನ ಒಮ್ಮೆ ಕನ್ನಡದಲ್ಲಿ ಹೇಳ್ಬಿಡಿ ಸರ್, ನಮ್ಮ ಜನರಿಗೆ ಅರ್ಥ ಆಗುವ ನಿಟ್ಟಿನಲ್ಲಿ. 9449-8-4-1-3-6-3. ಒಳ್ಳೆಯದು ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗಿನ ಒಡನಾಟವನ್ನು, ಅಲ್ಲಿಯ ಸದಸ್ಯರಾಗಿ ಹಾಗೂ ಬೆಳೆಗಾರರಾಗಿ ತಾವು ಹೇಗೆ ಇಟ್ಟುಕೊಂಡಿದ್ದೀರಿ, ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದೀರಿ ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮಧುಸೂದನ್ ಅವರು. ಇದುವರೆಗೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯೊಂದಿಗಿನ ಒಡನಾಟ ಕುರಿತಂತೆ ಸಕಲೇಶಪುರ ತಾಲೂಕು ಹುರುಡಿಯ ಪ್ರಗತಿಪರ ಬೆಳೆಗಾರರಾದ ಡಾಕ್ಟರ್ HT ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷರಾದ AS ಪರಮೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. CCRI-ನೊಂದಿಗಿನ ಅವರ ಒಡನಾಟವನ್ನು ನಮ್ಮ ಕೇಳುಗರೊಂದಿಗೆ ಇವತ್ತು ಅವರು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಪರಮೇಶ್ ಅವರು. ನಮಸ್ಕಾರ ಸರ್. CCRI ಜೊತೆ ಬಹಳ ವರ್ಷಗಳ ಒಡನಾಟ ತಮಗೆ ಇರುವಂಥದ್ದು, ಅದರ ಬಗ್ಗೆ ಮಾತಾಡಿ. 17ನೇ ಶತಮಾನದಲ್ಲಿ ಭಾರತಕ್ಕೆ ಕಾಫಿ ಪಾದ ಪ್ರಮಾಣ ಆಯಿತು. ಇದಾದ ನಂತರ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ಕಾಫಿ ತೋಟಗಳನ್ನು ಅಭಿವೃದ್ಧಿಪಡಿಸಲು ಮುಂದಾದರು. ಕಾಫಿ ಹಲವಾರು ಸವಾಲುಗಳು ಎದುರಾದವು. ಬಹುಮುಖ್ಯವಾಗಿ ಕಾಫಿ ರೋಗಬಾಧೆ, ಕೀಟಗಳ ಹಾವಳಿ ಜಾಸ್ತಿ ಆಯಿತು. ಇದು ವೈಜ್ಞಾನಿಕ ಪರಿಹಾರ ಅವಶ್ಯಕತೆಯಾಗಿ ಇದನ್ನು ಬ್ರಿಟಿಷರು 1925ರಲ್ಲಿ ಮೈಸೂರು ಕಾಫಿ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಅಂತೇಳಿ ಬಾಳೆಹೊನ್ನೂರಲ್ಲಿ ಸ್ಥಾಪಿಸಿದರು. ಇದಾದ ನಂತರ 1946ರಲ್ಲಿ ಕಾಫಿ ಮಂಡಳಿ ಅಸ್ತಿತ್ವಕ್ಕೆ ಬಂತು. ಆ ಸಮಯದಲ್ಲಿ ಹಿಂದೆ ಇದ್ದ ಮೈಸೂರು ಎಕ್ಸ್ಪೆರಿಮೆಂಟಲ್ ಕಾಫಿ ಇನ್ಸ್ಟಿಟ್ಯೂಟ್ ಅನ್ನ ಹೆಸರಿಗೆ ಬದಲಾಗಿ ಸೆಂಟ್ರಲ್ ಕಾಫಿ ರಿಸರ್ಚ್ ಅಂತೇಳಿ ಸ್ಟಾರ್ಟ್ ಮಾಡಿದರು. ಅಲ್ಲಿಂದ ನಮಗೆ ಅನೇಕ ವಿಜ್ಞಾನಿಗಳು ಅಲ್ಲಿ 8 ಥರ ಶಾಸ್ತ್ರಗಳನ್ನು ಮಾಡಿ ಎಲ್ಲ ಕಾಯಿಲೆಗಳಿಗೂ ಸಹ ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದರು. ಇತ್ತೀಚೆಗೆ ಒಂದು ಚಂದ್ರಗಿರಿ ಅಂತೇಳಿ ತಳಿಯನ್ನು ಕಂಡುಹಿಡಿದು ಅದು ಸಹ ಭಾಳ ಸಕ್ಸಸ್ ಆಗಿ ಭಾಳ ಕಾಫಿ ಬೆಳೆಗಾರರಿಗೆ ಭಾಳ ಒಳ್ಳೆಯದಾಯಿತು. ಭಾಳ ಯೀಲ್ಡ್ ಕ್ರಾಪ್ ಕೊಡ್ತಾ ಇದೆ, ಮಳೆಗೂ ಹೆದರಲ್ಲ, ಒಳ್ಳೆ ಕ್ರಾಪನ್ನು ಕಂಡುಹಿಡಿದರು. ಅದಾದ ನಂತರ ನಮ್ಮಲ್ಲಿ ಬೆಳೆಗಾರ ಸಂಘದಲ್ಲಿ ಬಾಳೆಹೊನ್ನೂರಿಂದ ಬಂದು ನಮಗೆ ಬೋರ್ವೆಲ್ಲು ಕಸಿ ಯಾಕೆ ಕಟ್ಟಬೇಕು ಅದೆಲ್ಲನೂ ಹೇಳಿಕೊಟ್ಟು ಇಲ್ಲಿ 2 ದಿವಸ ಅಲ್ಲಿಂದ ಬಂದು ನಮಗೆ ಸಹಕಾರ ಕೊಟ್ಟರು. ಮತ್ತು 100 ವಸಂತಗಳನ್ನು ಪೂರೈಸಿರುವ ನಮ್ಮ ನಿಮ್ಮೆಲ್ಲರ ಸಂಸ್ಥೆ ಅಭಿವೃದ್ಧಿಗಾಗಿ ಕಾಫಿ ಮಂಡಳಿಯ ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಇದು ಯಶಸ್ವಿಯಾಗಲಿ, ಬೆಳೆಗಾರರ ಉದಾರ ಮನಸ್ಸನ್ನು ಸಹಕರಿಸಿ ಸಂಸ್ಥೆಯನ್ನು ಬೆಳೆಸೋಣ ಇಷ್ಟು ಹೇಳ್ತಾ ನಮಸ್ಕಾರ. ಈಗ CCRI-ಗೆ 100 ವರ್ಷ ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಬೆಳೆಗಾರರಾಗಿ ಇನ್ನೂ ಏನನ್ನು ನಿರೀಕ್ಷೆ ಮಾಡ್ತೀರಿ? ಸರ್, ಬೋರರ್ಗೆ ಔಷಧಿ ಕಂಡುಹಿಡಿದಿಲ್ಲ, ಅದನ್ನೊಂದು ಮುಖ್ಯ ನಮಗೆ ಬೋರರು ಹೋಗ್ತಾ ಇದೆ. ಅದಕ್ಕೊಂದು ಎಷ್ಟು ವರ್ಷದಿಂದ ಆದರೂ ಪ್ರಯತ್ನ ಪಡ್ತಾ ಇದ್ದಾರೆ, ಅದೊಂದು ಸಕ್ಸಸ್ ಆಗಿಲ್ಲ, ಅದೊಂದು ಸಕ್ಸಸ್ ಮಾಡಬೇಕು ಅಂತೇಳಿ ಭಾಳ ವಿನಂತಿ ಮಾಡ್ತೀವಿ. ಈಗ ಅವರು ನೀಡ್ತಾ ಇರತಕ್ಕಂಥ ಸೇವೆಯ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ? ಒಳ್ಳೆ ಸಮಾಧಾನ ಇದೆ ಸರ್. ಭಾಳ ಬೆಳೆಗಾರರಿಗೆ ಸ್ಪಂದಿಸ್ತಾರೆ, ನಾವು ಯಾವಾಗ ಕರೆದ್ರು ಬರ್ತಾರೆ, ಫೋನ್ ಮಾಡಿ ಹೇಳ್ತಾರೆ ಈಗ ಈಗ ಮಾಡಬೇಕು ಅಂತ ಹೇಳ್ತಾರೆ, ಎಲ್ಲದಕ್ಕೂ ಒಳ್ಳೆ ಸ್ಪಂದಿಸ್ತಾರೆ. ನೀವು ಈಗ ನಮ್ಮ ಹಾಸನ ಜಿಲ್ಲೆಯ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿದ್ದೀರಿ, ಈ ಸಂದರ್ಭದಲ್ಲಿ ಬೆಳೆಗಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೆಳೆಗಾರರನ್ನ ಉಪಯೋಗಿಸ್ಕೊಂಡು ಒಳ್ಳೆ ಬೆಳೆ ಬೆಳೀರಿ, ಒಳ್ಳೆ ರೇಟ್ ಇದೆ, ಒಳ್ಳೆ ಬೆಳೆ ಬೆಳೆದು ಎಲ್ಲ ಸಮೃದ್ಧಿ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷರಾದ AS ಪರಮೇಶ್ ಅವರು CCRI-ನೊಂದಿಗಿನ ಒಡನಾಟ ಕುರಿತಂತೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕಲೇಶಪುರದ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿ KB ಲೋಹಿತ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಾಸನ ಜಿಲ್ಲಾ ಬೆಳೆಗಾರರ ಸಂಘ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಜೊತೆಗೆ ಯಾವ ರೀತಿಯ ಒಂದು ಒಡನಾಟವನ್ನು ಇಟ್ಟುಕೊಂಡು ಅನುಕೂಲಗಳನ್ನು ಮಾಡಿಕೊಳ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ನಮಸ್ಕಾರ ಲೋಹಿತ್ ಅವರಿಗೆ. ನಮಸ್ತೆ ಸರ್. ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಸರ್, ಮೊದಲನೇದಾಗಿ ನಾನೊಬ್ಬ ಕಾಫಿ ಬೆಳೆಗಾರನಾಗಿ ನನಗೆ ಹೆಮ್ಮೆ ಇದೆ. ಕಾಫಿ ಉದ್ಯಮ ಇವತ್ತು ಪ್ರಕೃತಿಯನ್ನು ಉಳಿಸಿದೆ, ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟಂತಹ ಉದ್ಯಮ ಯಾವುದು ಅಂದರೆ ಕಾಫಿ ಉದ್ಯಮ. ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂದರೆ, ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಏನಿದೆ ಅದು ಒಂದು ವಿಶ್ವವಿದ್ಯಾಲಯ ಇದ್ದ ಹಾಗೆ. ಈಗ ತುಂಬ ಜನ ಕಾಫಿ ಬೆಳಿಬೇಕು ಅಂತೇಳಿ ಅವರಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಜನ ಯುವಕರಿಗೆ ಕಾಫಿ ಬೆಳೆಯನ್ನು ಹೇಗೆ ಬೆಳಿಬೇಕು ಅನ್ನೋದನ್ನ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಹಸನೆಲ್ಲ ಪ್ಲಾಂಟರ್ ಸಂಘ ಸರ್ಕಾರ ಹಾಗೆ ಬೆಳೆಗಾರರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸವನ್ನು ಮಾಡ್ತಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ರೈತರಿಗೆ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ, ಅಂದರೆ ಕಾಫಿಯನ್ನು ಹೇಗೆ ಬೆಳಿಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಮಗೆ ಕಾಫಿ ಮಂಡಳಿಯಿಂದ ಹಲವಾರು ಸೈಂಟಿಸ್ಟ್ಗಳನ್ನ ನಾವು ಕರೆದ ತಕ್ಷಣ ನಮಗೆ ಕಳಿಸ್ಕೊಡ್ತಾರೆ, ಅವರಿಂದ ಮಾಹಿತಿಗಳನ್ನ ಬೆಳೆಗಾರರಿಗೆ ತಿಳಿಸ್ತಾರೆ. ಉದಾಹರಣೆಗೆ ಈಗ 3 ತಿಂಗಳ ಹಿಂದೆ ನಮ್ಮ ಯಶ್ಲೂರಿನಲ್ಲಿ ಸ್ಪ್ರೇ ಮಾಡುವಾಗ ಬೈ ಮಿಸ್ ಆಗಿ ಕಳೆನಾಶಕವನ್ನು ತೋಟಕ್ಕೆ ಸ್ಪ್ರೇ ಮಾಡಿದರು. ಆ ಸಂದರ್ಭದಲ್ಲಿ ಸಂಶೋಧನಾ ಮಂಡಳಿಗೆ ಕಾಲ್ ಮಾಡಿದ ಸಂದರ್ಭದಲ್ಲಿ ತಿರುಗ ದಿವಸನೇ ಅಲ್ಲಿಂದ ಅವರು ಬಂದು ಅದರಿಂದ ಏನಾಗಿದೆ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟರು. ಈ ರೀತಿ ಕೇಂದ್ರೀಯ ಕಾಫಿ ಮಂಡಳಿ ಹಲವಾರು ರೀತಿ ರೈತರಿಗೆ ಕೆಲಸವನ್ನು ಮಾಡ್ತಿದೆ. ಹಾಗೆ ಇವತ್ತು ನಾವು ಮಣ್ಣನ್ನು ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕಾಗಿದ್ದು ಅನಿವಾರ್ಯತೆ ಇದೆ. ಏಕೆಂದರೆ ಮಣ್ಣಿಲ್ಲ ಅಂದರೆ ನಾವು ಬೆಳೆ ಬೆಳೆಯೋಕ್ಕಾಗಲ್ಲ. ಇವತ್ತು ಕೇಂದ್ರೀಯ ಕಾಫಿ ಮಂಡಳಿಯಲ್ಲಿ ಸಾಯಿಲ್ ಟೆಸ್ಟ್ ಲ್ಯಾಬ್ ಇರ್ಬೋದು, ಲೀಫ್ ಅನಾಲಿಸಿಸ್ ಇರ್ಬೋದು, ಹಲವಾರು ರೀತಿಯ ಪ್ರಯೋಗಾಲಯಗಳಿದ್ದಾವೆ. ನಮ್ಮಿಂದ ಸೀಸನ್ನಲ್ಲಿ ಇಲ್ಲಿಗೆ ಬಂದು ರೈತರಿಂದ ಮಣ್ಣನ್ನು ಸಂಗ್ರಹ ಮಾಡ್ತಾರೆ. ಅಲ್ಲಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಸುಣ್ಣದ ಅಂಶ ಎಷ್ಟಿರಬೇಕು, ಯಾವ ಗೊಬ್ಬರ ಹಾಕಬೇಕು, ಏನು ಮಾಡಬೇಕು, ಈ ರೀತಿ ಹಲವಾರು ರೈತರಿಗೆ ಮಾಹಿತಿಗಳನ್ನು ನೀಡ್ತಾ ಇದೆ. ಅಂಥ ಒಂದು ಸಂಸ್ಥೆ ಇವತ್ತು 100 ವರ್ಷ ಆಚರಿಸ್ತಿರೋದು ತುಂಬ ಶ್ಲಾಘನೀಯ. ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ಸಂಸ್ಥೆಗಳಿದ್ದಾವೆ, ಆದರೆ ಕಾಫಿ ಮಂಡಳಿ ಸಂಸ್ಥೆ 100 ವರ್ಷ ಆಚರಿಸ್ತಿರೋದು ತುಂಬ ಸಂತೋಷದ ವಿಚಾರ. ಹಾಗಾಗಿ ಇವತ್ತು ಏನು ಕಾಫಿ ಮಂಡಳಿ ಶತಮಾನೋತ್ಸವ ಆಚರಿಸಿದೆ, ಮುಂದೆ ಇನ್ನೂ ಉತ್ತಮ ಕಾರ್ಯವನ್ನು ಮಾಡಲಿ, ಉತ್ತಮವಾಗಿ ಕಾಫಿ ಬೆಳೆಗಾರರಿಗೆ ಅನುಕೂಲ ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಕೇಂದ್ರೀಯ ಕಾಫಿ ಮಂಡಳಿಯ ಜೊತೆಗಿನ ಒಡನಾಟವನ್ನು, ಅಂತ ಅಂದರೆ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಒಡನಾಟವನ್ನು ಇದುವರೆಗೆ ಹಂಚಿಕೊಂಡವರು ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಕಾರ್ಯದರ್ಶಿಯಾದ KB ಲೋಹಿತ್ ಅವರು. ಲೋಹಿತ್ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್.